ಈ ಸಮಯ ಜಿಎಸ್ ಚಹಾದ ಸಮಯ. ಜಿಎಸ್ ಚಹಾ ತಾಜಾ ಚಹಾ, ಜಿಎಸ್ ಚಹಾ ನನ್ನ ಚಹಾ, ಪಾಲಿಪ್ಯಾಕ್ ನಲ್ಲಿ ಜಿಎಸ್ ಚಹಾ ನನ್ನ ತಾಜಾ ಜಿಎಸ್ ಚಹಾ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೆ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಕಾಂಗರೂ ಮದರ್ ಕೇರ್ ಬಗ್ಗೆ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕ್ಷಯ ರೋಗಿಗಳು ಬಹುಬೇಗ ಕೋವಿಡ್ 19ಕ್ಕೆ ತುತ್ತಾಗುತ್ತಾರೆ. ಕೋವಿಡ್ 19 ಹಾಗೂ ಕ್ಷಯ ರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೋವಿಡ್ 19 ಹಾಗೂ ಕ್ಷಯ ರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ ಕೋವಿಡ್ 19 ಹಾಗೂ ಕ್ಷಯ ರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯ ಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಗ ಕೇಳೋಣ ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳಾದ ಶ್ರೀ ಶಂಕರಣ್ಣ ದೊಡ್ಡಣ್ಣವರ್ ಅವರೊಂದಿಗೆ ನೈಸರ್ಗಿಕ ಕೃಷಿ ಈ ಕುರಿತು ಮಾತುಕತೆ ಕೇಳೋಣ. ಸಂದರ್ಶಕರು ಎಸ್ಎಸ್ ಚೋಳಿನ್. ಆತ್ಮೀಯ ರೈತ ಬಾಂಧವರೇ, ಮಳೆಗಾಲ ಕಡಿಮೆ ಆಗ್ತಿರೋಂಥ ಇಂದಿನ ದಿನಮಾನದೊಳಗೆ ಕೃಷಿ ಒಂದು ಸವಾಲಿನ ಒಂದು ಬದುಕಾಗಿಬಿಟ್ಟಿದೆ. ನಮ್ಮ ರೈತನ ಬದುಕು ಸಾಕಷ್ಟು ಸಂಕಷ್ಟಗಳಿಂದ ಕೂಡಿದೆ, ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಂತ ಪರಿಸ್ಥಿತಿ ಇವತ್ತು ಬಂದಿದೆ. ಈ ಒಂದು ಸಾಧ್ಯಾಸಾಧ್ಯತೆಗಳು ವಿಚಾರ ಮಾಡಲಾಗಿ ಅಂದರೆ ಬೇರೆ ಬೇರೆ ಪರ್ಯಾಯ ವಿಧಾನಗಳೇನೋ ಇದೆಯಾ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಅನ್ನೋದನ್ನು ನಾವು ಕುಲಂಕುಷವಾಗಿ ವಿಚಾರ ಮಾಡಬೇಕಾಗ್ತದೆ. ವಿಶ್ವವಿದ್ಯಾಲಯ ಮಟ್ಟದೊಳಗೆ, ವೈಜ್ಞಾನಿಕ ಮಟ್ಟದೊಳಗೆ, ಉನ್ನತ ಅಧಿಕಾರಿಗಳ ಮಟ್ಟದೊಳಗೆ ಕೂಡ, ಸರ್ಕಾರದ ಮಟ್ಟದಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಈ ಕುರಿತಂತೆ ಆಗ್ತಾ ಇದ್ದಾವೆ, ಮತ್ತು ಪ್ರಯತ್ನಗಳು ಆಗ್ತಾ ಇದ್ದಾವೆ. ಭಾಳ ಸಂತೋಷ ವಿಚಾರ ಅಂತಂದರೆ ಪರ್ಯಾಯ ಕೃಷಿ ಬಗ್ಗೆ ಸಾಕಷ್ಟು ಒಲವು ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇವತ್ತು ನಾವು ನೈಸರ್ಗಿಕ ಕೃಷಿ ಬಗ್ಗೆ ಚರ್ಚೆ ಮಾಡೋಣ ಅಂತ. ನೈಸರ್ಗಿಕ ಕೃಷಿ ಅಂತಂದ್ರೆ ಏನು ಅಂದರೆ, ನೈಸರ್ಗಿಕವಾಗಿ ನಾವೆಲ್ಲ ಈ ಜೀವನ ಮಾಡ್ತೇವೆ, ನಾವು ನಿಸರ್ಗದ ಕೂಸುಗಳೆಲ್ಲ. ಆದರೂ ಇವತ್ತು ಏನಾಗಿದೆ, ನಿಸರ್ಗವನ್ನು ಮರೆತು ನಮಗೆ ಬೇಕಾದಂಥ ಒಂದು ಲಾಭಕ್ಕೋಸ್ಕರ, ಕಮರ್ಷಿಯಲ್ ಕ್ರಾಪ್ಗೋಸ್ಕರ ನಾವು ಏನೇನೋ ಮಾಡ್ತಾ ಇದ್ದೀವಿ. ಆದರೆ ವಾಪಸ್ ನಿಸರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ನೈಸರ್ಗಿಕ ಕೃಷಿಯನ್ನು ನಾವು ಅವಲಂಬಿತ ಆಗಿ ಜೀವನದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯನಾ? ಈ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ನೈಸರ್ಗಿಕ ಕೃಷಿ ಆಂದೋಲನ ವೇದಿಕೆಯ ಮಾಧ್ಯಮ ಸಂಯೋಜಕರಾಗಿರುವಂಥ ಗದಗಿನ ಶ್ರೀ ಶಂಕರಣ್ಣ ದೊಡ್ಡಣ್ಣವರಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಈ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ನಾವು ಏನು ಮಾಹಿತಿ ಮಾಡ್ಕೊಳ್ಬೋದು, ಅದರಿಂದ ನಮ್ಗೆ ಯಾವ ರೀತಿ ಉಪಯೋಗ ಅದ, ಲಾಭದಾಯಕ ಅದ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಮಾಡ್ಕೊಳ್ಳೋಣ ಅಂತ. ನಮಸ್ಕಾರ ಶಂಕರಣ್ಣ ದೊಡ್ಡಣ್ಣವರು. ನಮಸ್ಕಾರ ಸರ್. ನಮಸ್ಕಾರ ನಿಮಗೆ. ನಮ್ಮ ಆತ್ಮೀಯವಾಗಿ ನಮ್ಮ ರೈತ ಬಾಂಧವರ ಪರವಾಗಿ ವಿಜಯಪುರ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಸಂತೋಷ. ನಮಸ್ಕಾರ. ಪ್ರಪ್ರಥಮವಾಗಿ ವಿಜಯಪುರ ಆಕಾಶವಾಣಿಗೆ ಬಂದಿದ್ದೀರಾ, ಅಥವಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಸರ್, ಮುಖ್ಯವಾಗಿ ಈಗ ಉತ್ಪಾದಕ ವಯಸ್ಸಿನ ತರುಣರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಅದನ್ನು ತಡೆಗಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾರ್ಗದರ್ಶನ ಮಾಡೋದು ನಮ್ಮ ನೈಸರ್ಗಿಕ ಕೃಷಿ ಆಂದೋಲನ ವೇದಿಕೆಯ ಮುಖ್ಯ ಉದ್ದೇಶ. ಆದ ಕಾರಣ ನೈಸರ್ಗಿಕ ಕೃಷಿ ಅತ್ಯಂತ ಶ್ರೇಷ್ಠ ವಿಧಾನ, ಅದನ್ನು ಪರಿಚಯ ಮಾಡಿಕೊಳ್ಬೇಕು, ಅನುಷ್ಠಾನಗೊಳಿಸಬೇಕು, ಮತ್ತು ಎಲ್ಲ ಸಮಸ್ಯೆಗಳ ಸವಾಲುಗಳಿಗೆ ಅದರಲ್ಲಿ ಉತ್ತರ ಇರೋದರಿಂದ, ಪರಿಹಾರ ಇರೋದರಿಂದ ರೈತ ಬಾಂಧವರಿಗೆ ನೀವು ವಿಶೇಷವಾಗಿ ಗಮನಿಸಬೇಕು ಅಂತ ಕೇಳ್ಕೊಳ್ತೇನೆ. ಈಗ ನಮ್ಮ ನೈಸರ್ಗಿಕ ಕೃಷಿಗೆ ಒಂದು ವ್ಯಾಖ್ಯಾನ ಹೇಳ್ಬೋದು. ಯಾವುದೇ ಒಂದು ಸಸ್ಯ, ಗಿಡ, ಮರವನ್ನೇ ಬೆಳೆಯಬೇಕಾದರೆ ಏನೆಲ್ಲ ಪೋಷಕಾಂಶಗಳು, ಸಾಮಗ್ರಿಗಳು, ಒಡಸೂರಿಗಳು ಬೇಕೋ ಆ ಎಲ್ಲವುಗಳನ್ನು ನೈಸರ್ಗಿಕವಾಗಿಯೇ ಪೂರೈಸುವುದರ ಮೂಲಕ ಬೇಸಾಯ ಮಾಡತಕ್ಕಂಥ ಕ್ರಮಕ್ಕೆ ನೈಸರ್ಗಿಕ ಕೃಷಿ ಅಂತ ಹೇಳ್ತೀವಿ. ಈ ನೈಸರ್ಗಿಕ ಕೃಷಿಗೆ ಒಂದು ತತ್ವ ಕೂಡ ಇದೆ. ತತ್ವ ಏನು ಅಂದರೆ, ಕೊಡುವುದು ಮತ್ತು ಪಡೆಯುವುದು, ಪಡೆದುದನ್ನು ಪಡೆದಲ್ಲಿಗೆ ಹಿಂದಿರುಗಿಸುವುದು. ಈಗ ಒಂದು ಹುಲ್ಲಿನ ಕ್ರಾಂತಿ ಅಂತ ಒಂದು ಪುಸ್ತಕ ಇದೆ ಪುಕವಕದು. ಅಂದರೆ ಒಂದು ಹುಲ್ಲು ಕೂಡ ಅದ್ಭುತವಾದ ಕ್ರಾಂತಿಯನ್ನು ಮಾಡುತ್ತೆ. ನಾವು ಅದನ್ನು ಸುಟ್ಟು ಹಾಕ್ತೀವಿ, ಅದು ಅನ್ನ ಆಗುತ್ತೆ ನಮಗೆ. ಅದು ವಿಘಟನೆಗೊಳ್ಳುವುದರ ಮೂಲಕ ಎಲ್ಲ ಪೋಷಕಾಂಶಗಳನ್ನು ಬೇರಿಗೆ ಭೂಮಿಗೆ ಒದಗಿಸುತ್ತೆ. ಆದ ಕಾರಣ ನೈಸರ್ಗಿಕ ಕೃಷಿ ಉದ್ದೇಶ ಕೂಡ ಅದೇ ಆಗಿದೆ. ಈಗ ನೈಸರ್ಗಿಕ ಕೃಷಿಯಲ್ಲಿ ಒಂದೆರಡು ಪರಿಕಲ್ಪನೆಗಳಿವೆ. ಏನು ಅಂತಂದರೆ, ನೈಸರ್ಗಿಕ ಕೃಷಿ ಅಂತ ನಾವು ಹೇಳುವಾಗ ಯಾವಾಗಲೂ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಹೇಳ್ತೀವಿ. ಆ ಶೂನ್ಯ ಬಂಡವಾಳದ ಪರಿಕಲ್ಪನೆ ನಾವು ಹೇಗೆ ಮಾಡ್ಕೋತೀವಿ ಅಂತಂದರೆ, ಈಗ ಕಬ್ಬನ್ನು ನಾವು ಬೆಳೆದ್ರೆ 8 ಅಡಿ ಸಾಲಿನ ಪಟ್ಟ ಬೇಸಾಯದಲ್ಲಿ ಮಾಡಿ ಅಂತ ಹೇಳ್ತೀವಿ. ಆ 8 ಅಡಿ ಅಂತರದಲ್ಲಿ ಅಂತರ ಬೆಳೆಗಳನ್ನು ಬೆಳಿತೀವಿ. ಆ ಅಂತರ ಬೆಳೆಗಳ ಒಟ್ಟು ಆದಾಯದಿಂದ ಒಟ್ಟು ಬೇಸಾಯದ ವೆಚ್ಚವನ್ನು ಸರಿದೂಗಿಸ್ತೀವಿ. ಆವಾಗ ಕಬ್ಬನ್ನು ನಮ್ಮ ಶೂನ್ಯ ಬಂಡವಾಳದ ಪೈರಾಗುತ್ತೆ, ಅದು ಒಂದು ಬೋನಸ್ ಆಗುತ್ತೆ ನಮಗೆ. ಹೀಗೆ ಶೂನ್ಯ ಬಂಡವಾಳದ ಪರಿಕಲ್ಪನೆಯನ್ನು ಹೀಗೆ ಮಾಡ್ಕೋತೀವಿ. ಇನ್ನೊಂದು, ರೈತರು ದಯವಿಟ್ಟು ತಿಳ್ಕೊಳ್ಬೇಕು, ಈ ಕೃಷ್ಣನ ಕಾಲದಿಂದ ಸುಮಾರು 5-6 ವರ್ಷಗಳಿಂದ ಒಂದು ಪರಿಕಲ್ಪನೆ ಇದೆ. ಏನು ಅಂತಂದರೆ, ಸಗಣೆ ಅಂತಂದರೆ ಗೊಬ್ಬರ ಅಂತ ಕಲ್ಪನೆ ಇದೆ ನಮಗೆ. ಈಗ ಆ ಪರಿಕಲ್ಪನೆಯನ್ನು ನಾವು ಬದಲಾಯಿಸಬೇಕಾಗಿದೆ. ಅದಕ್ಕೆ ಅಗತ್ಯವಾಗಿ ಮಾಡಲೇಬೇಕಾದ ಬದಲಾವಣೆ ಇದು. ಏನಂದರೆ, ಸಗಣಿ ಅಂದರೆ ಗೊಬ್ಬರ ಅಲ್ಲ, ಇದನ್ನು ರೈತರು ತಿಳ್ಕೊಬೇಕು. ಇದನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಸಗಣಿ ಅಂದರೆ ಗೊಬ್ಬರ ಅಲ್ಲ ಅಂದರೆ ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು, ವಿಚಿತ್ರ ಅನ್ನಿಸ್ಬೋದು. ಸಗಣಿ ಅಂದರೆ ನಿಜಕ್ಕೂ ಗೊಬ್ಬರ ಅಲ್ಲ. ಹಾಗಾದರೆ ಅದು ಏನು? ಸಗಣಿ ಅಂದರೆ ಗೊಬ್ಬರ ಅಲ್ಲ, ಅದು ಜೀವಾಣುಗಳ ಸಮುಚ್ಚಯ. ಜೀವಾಣುಗಳ ಸಮುಚ್ಚಯ ಅಂದ್ರೇನು? ರಾತ್ರಿ ಹೆಣ್ಮಕ್ಕಳು ಹಾಲಿಗೆ ಹೆಪ್ಪಾಕ್ಬೇಕಾದ್ರೆ ಮೊಸರು ಹಾಕ್ತಾರೆ. ಹಾಲಿಗೆ ಮೊಸರು ಹಾಕಿದೇನು ಅಂತ ಯಾರು ಕೇಳೋದಲ್ಲ, ಹೆಪ್ಪ ಹಾಕಿದೆಯಾ ಅಂತ ಕೇಳ್ತಾರೆ. ಮೊಸರನ್ನೇ ಹಾಕ್ತೀವಿ, ಆದರೆ ಅದನ್ನು ಮೊಸರು ಅನ್ನೋಲ್ಲ ಹೆಪ್ಪು ಅಂತೀವಿ. ಯಾಕೆ? ಅಲ್ಲಿ ಮೊಸರು ಜೀವಾಣುಗಳ ಸಮುಚ್ಚಯ ಆಗುತ್ತೆ. ಅದು ಅನಂತ ಕೋಟಿ ವೃದ್ಧಿ ಉಂಡುಬಿಡ್ತಾವೆ ಅಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಗಳು ರಾತ್ರಿ ಬೆಳಕಾಗೋದ್ರೊಳಗಾಗಿ. ಹೀಗೆ ಹೇಗೆ ಮೊಸರು ಅನ್ನೋದು ಹೆಪ್ಪೋ, ಹೇಗೆ ಮೊಸರು ಅನ್ನೋದು ಜೀವಾಣುಗಳ ಸಮುಚ್ಚಯನೋ, ಹಾಗೆ ಸಗಣಿ ಅನ್ನೋದು ಕೂಡ ಗೊಬ್ಬರ ಅಲ್ಲ, ಅದೊಂದು ಜೀವಾಣುಗಳ ಸಮುಚ್ಚಯ ಅನ್ನೋದನ್ನು ರೈತರು ತಿಳ್ಕೊಂಡ್ಬಿಡ್ಬೇಕು ಮೊದಲು. ಈ ಒಂದು ಪರಿಕಲ್ಪನೆಯನ್ನು ಖಂಡಿತವಾಗಿಯೂ ಗಮನದಲ್ಲಿ ಇಟ್ಕೊಂಡ್ಬೇಕು. ಅಂದರೆ ಏನಾಗುತ್ತೆ, ನಾವು ಚಕ್ಕಡಿಗಟ್ಟಲೆ, ಟ್ರ್ಯಾಕ್ಟರ್ಗಟ್ಟಲೆ, ಟನ್ಗಟ್ಟಲೆ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಈಗ ಮನುಷ್ಯನಿಗೆ ಕುಡಿಯೋದಕ್ಕೆ ನೀರಿಲ್ಲ ಮಳೆ ಸಮಸ್ಯೆಯಿಂದಾಗಿ. ಇಂಥ ಸಂದರ್ಭದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ದನಗಳನ್ನು ಸಾಕೋದಕ್ಕೆ ಪೋಷಣೆ ಮಾಡೋದು ಕಷ್ಟ ಆಗುತ್ತೆ. ರೈತನಿಗೆ ನಾವು ಏನೇ ಸಲಹೆ ಕೊಟ್ಟರೂ ಯಾವುದನ್ನು ಅನುಷ್ಠಾನ ಯೋಗ್ಯವೋ ಅಂಥದ್ದನ್ನು ಮಾತ್ರ ಹೇಳಬೇಕು. ಅದನ್ನು ಒಪ್ಕೊಳ್ತಾನೆ ಅವನು. ಹೀಗಾಗಿ ನಾವು ವಾಸ್ತವಿಕತೆ ನೆಲೆಗಟ್ಟಲ್ಲಿ ಮಾತನಾಡಬೇಕು ಮತ್ತು ಸಲಹೆಗಳನ್ನು ಕೊಡಬೇಕು. ನಾನು ಮುಖ್ಯವಾಗಿ ಒಬ್ಬ ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಯಾಗಿ ಮಾತಾಡ್ತೀನಿ, ಕರ್ನಾಟಕ ರಾಜ್ಯದ ನೈಸರ್ಗಿಕ ಕೃಷಿ ಆಂದೋಲನ ವೇದಿಕೆಯ ಮಾಧ್ಯಮ ಸಂಯೋಜಕಿಯಾಗಿ ಮಾತಾಡ್ತೀನಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ರೈತನ ಮಗನಾಗಿ, ಜೊತೆಗೆ ಒಬ್ಬ ರೈತನ ತಂದೆಯಾಗಿ ಮಾತನಾಡ್ತಾ ಇದ್ದೀನಿ. ಅಂದರೆ ನಮ್ಮ ಅಪ್ಪ ರೈತ ಆಗಿದ್ದ, ನನ್ನ ಮಗನೂ ರೈತ ಆಗಿದ್ದಾನೆ. ಆದ ಕಾರಣ ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತಂದರೆ, ಯಾವ ಹಿನ್ನೆಲೆ ನೆಲೆಗಟ್ಟಲ್ಲಿ ಮಾತನಾಡ್ತೀನಿ ಅನ್ನೋದನ್ನು ಯಾಕೆ ಹೇಳ್ತೀನಿ ಅಂದರೆ, ದಟ್ಟವಾದ ಅನುಭವ ಮತ್ತು ಗಟ್ಟಿಯಾದ ಅನುಭವದ ನೆಲೆಗಟ್ಟಲ್ಲಿ ಮಾತನಾಡ್ತಾ ಇದ್ದೀನಿ. ಸೊ ನನ್ನ ಮಾತುಗಳು ಪೋಕಕ್ಕೆ ಮಾತುಗಳು ಅಲ್ಲ. ಇವು ಅನುಭವದ ಹಿನ್ನೆಲೆಯಲ್ಲಿ ಬರತಕ್ಕಂಥ ಅಧಿಕೃತವಾದ ಅಂಕಿಅಂಶಗಳನ್ನು ನೋಡಿಕೊಂಡ ಅನುಭವದ ಮಾತುಗಳು. ಆದ ಕಾರಣ ರೈತ ಬಾಂಧವರು ಈ ಕಾರ್ಯಕ್ರಮವನ್ನು ತುಂಬ ಗಂಭೀರವಾಗಿ ಕೇಳಬೇಕಂತ ನಾನು ವಿನಂತಿ ಮಾಡಿಕೊಡ್ತೀನಿ. ಶಂಕರಣ್ಣ ಅವರೇ, ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಸಾಕಷ್ಟು ಭಂಡಾರ ನೈಸರ್ಗಿಕ ಕೃಷಿ ಕುರಿತು ತಮ್ಮಲ್ಲಿ ಅಡಗಿದೆ. ಆದರೆ ನಮ್ಮ ರೈತರನ್ನ ಅದಕ್ಕೆ ತಯಾರು ಮಾಡಬೇಕು ಅಂದರೆ ಮೊದಲು ಏನಾಗ್ತಾ ಇದೆ, ಸದ್ಯ ನಮ್ಮ ರೈತ ಬಾಂಧವರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಅದನ್ನು ನಾವು ನೋಡೋದು ಭಾಳ ಮುಖ್ಯದ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಮಳೆ ಇಲ್ಲ ಅಂದ್ಕೊಳ್ಳಿ, ಹಾಹಾಕಾರ ಎದ್ಬಿಟ್ಟಿದೆ. ಸಾಕಷ್ಟು ರೈತ ಬಾಂಧವರು ತಮ್ಮ ಧೈರ್ಯ ಕಳ್ಕೊತಾ ಇದ್ದಾರೆ. ಆ ನಿಟ್ಟಿನೊಳಗೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ವಿ ಅಂತ ತಮ್ಗೆ ಏನಿದೆ ನೋಡಿ, ಸುದೀರ್ಘ ಅನುಭವ ಆಗಿದೆ. ಏನಾಗಿದೆ ಅಂದರೆ, ಮೊದಲು ಸಗಣೆ ಬಗ್ಗೆ ನಮ್ಮ ಪರಿಕಲ್ಪನೆ ಬದಲು ಮಾಡ್ಕೊಂಡು ಆರಂಭದಲ್ಲಿ ಹೇಳಿದ್ದು ಅದೇ ಉದ್ದೇಶಕ್ಕೆ ನಾನು ಅಂದರೆ ಹೇರಳ ಪ್ರಮಾಣದಲ್ಲಿ ಹಾಕಬೇಕಾಗಿಲ್ಲ. ಈ ನೈಸರ್ಗಿಕ ಕೃಷಿ ವಿಧಾನ ಮುಂದೆ ನಾವು ವಿವರಿಸ್ತೇನೆಲ್ಲ, ಅದನ್ನು ನೀವು ಗಂಭೀರವಾಗಿ ಕೇಳ್ಕೊಂಬಿಟ್ಟು ಅದರಲ್ಲಿ ಅರ್ಥ ಇದೆ. ಆಮೇಲೆ ಮಳೆ ಇಲ್ಲ ಮಳೆ ಸಾಕಷ್ಟು ಆಗ್ತಾನೇ ಇದೆ. ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೆ ಅದು ನಾವು ನಿರೀಕ್ಷೆ ಮಾಡಿದಾಗ ಬಾರದೇ ಇರಬಹುದು. ಯಾವಾಗಲೂ ವಾರ್ಷಿಕ ಸರಾಸರಿ ಮಳೆ ಯಾವ ಪ್ರದೇಶದಲ್ಲಿ ಎಷ್ಟು ಬೀಳಬೇಕು ಅಷ್ಟು ಬಿದ್ದೇ ಬಿಡುತ್ತೆ. ಕೆಲವು ಪ್ರದೇಶದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಆ ಮಾತು ಬೇರೆ. ನಾವು ನೈಸರ್ಗಿಕ ಕೃಷಿ ಅನುಷ್ಠಾನ ಮಾಡಿಬಿಟ್ರೆ ಏನಾಗುತ್ತೆ, ಬಿದ್ದ ಮಳೆ ನೀರಿನ ಒಂದೊಂದು ಹನಿಯೂ ಹೊರಗಡೆ ಹೋಗಲ್ಲ, ಭೂಮಿಯಲ್ಲೇ ಇಂಗಿಬಿಡುತ್ತರು. ಸೊ ಅಂತರ್ಜಲದ ಮಟ್ಟ ಏರಿಕೆ ಆಗುತ್ತೆ, ತೇವಾಂಶ ಯಾವಾಗಲೂ ಆರೋದಿಲ್ಲ, ಮಳೆ ಕೊರತೆ ಇಲ್ಲ, ಕೃತಕ ಒಡಸೂರಿನ ಪೇಟೆಯನ್ನು ತರಬೇಕಾಗಿಲ್ಲ. ಮತ್ತು ನೈಸರ್ಗಿಕ ಕೃಷಿಯ ಉದ್ದೇಶಗಳೇನು ಅಂತಂದರೆ, ಒಬ್ಬ ರೈತ ಹಳ್ಳಿ ಹಣ ಪೇಟೆಗೆ ಹೋಗಬಾರ್ದು, ಪೇಟೆಯ ಹಣ ಹಳ್ಳಿಗೆ ಬರಬೇಕನ್ನೋ ನೈಸರ್ಗಿಕ ಕೃಷಿ ಉದ್ದೇಶ. ಅಂದರೆ ರೈತನನ್ನು ಜಾಗತೀಕರಣದ ಸವಾಲುಗಳನ್ನು ಎದುರಿಸೋದಕ್ಕೆ ಸನ್ನದ್ಧಗೊಳಿಸುವ ರೈತನನ್ನು. ಪೇಟೆಗೆ ಹಣ ಕೊಟ್ಟು ಬೀಜ ತರೋದು ಬೇಡ, ಗೊಬ್ಬರ ತರೋದು ಬೇಡ, ಕ್ರಿಮಿನಾಶಕ ಬೇಡ, ಶಕ್ತಿವರ್ಧಕ ಬೇಡ, ಬೇಡ ಬೇಡ ಬೇಡ. ಕೃಷಿ ಅಂದ್ರೇನು? ಹೊರಕೇರಿ ಅಂತ ಇದ್ರು ಎಕ್ಸಾಮಲ್ಲಿ, ಅವ್ರಿಗೆ ಕಮತಾ ಅಂದ್ರೆ ಕಮತಾ, ಏನಿದ್ರು ಕಮತಾ ಅಂತಿದ್ರು. ಈಗ ನಾವು ಹಂಗೆ ಹೇಳಲ್ಲ, ಏನೂ ಬೇಡ, ನಿರಾಕರಿಸಬಾರದ ನೈಸರ್ಗಿಕ ಕೃಷಿ. ಬೀಜ ಬೇಡ, ಗೊಬ್ಬರ ಬೇಡ, ಅಂದ್ರೆ ಪೇಟೆಗೆ ಹೋಗಿ ದುಡ್ಡು ಕೊಟ್ಟು ತರೋದು ಬೇಡ, ನೀವು ಸ್ವಾವಲಂಬಿಯಾಗಿ. ಅದನ್ನು ಹೇಳ್ಕೊಡ್ತೀವಿ, ಪೇಟೆಯ ಹಣ ಹಳ್ಳಿಗೆ ಬರಬೇಕು, ಹಳ್ಳಿ ಹಣ ಪೇಟೆಗೆ ಹೋಗಬಾರ್ದು, ಅದು ನಮ್ಮ ನೈಸರ್ಗಿಕ ಕೃಷಿಯ ಮುಖ್ಯ ಉದ್ದೇಶ. ಈಗ ಹೈಬ್ರಿಡ್ ಬೀಜ ಬೇಡ, ಹಾಗೆ ಜವಾರಿ ಬೀಜಾನೆ ಬಿತ್ತಿ ಅಂತ ಹೇಳ್ತೀವಿ. ಜವಾರಿ ಬೀಜ ಅಂದ್ರೆ ಜವಾರಿ ಬೀಜ ಎಲ್ಲಿ ಸಿಗ್ತಾವು ಅಂತ ನೀವು ಕೇಳ್ಬೋದು. ಜವಾರಿ ಬೀಜವನ್ನು ದೇಸಿ ಬೀಜಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ಮತ್ತು ಉತ್ಪಾದನೆ ಮಾಡತಕ್ಕಂಥ, ವಿತರಣೆ ಮಾಡತಕ್ಕಂಥ, ಪೂರೈಕೆ ಮಾಡತಕ್ಕಂಥ ಸುಮಾರು 32 ಸಂಸ್ಥೆಗಳ ವಿಳಾಸ, ಫೋನ್ ನಂಬರ್ ನನ್ನ ಹತ್ರ ಇದೆ. ನಾವು ಹಂಗನಸುವಂಥ ಒಂದು ನೈಸರ್ಗಿಕ ಕೃಷಿ ತರಬೇತಿ ಕೇಂದ್ರ ಮಾಡಿದ್ದೀನಿ. ಒಂದು ಹೊನ್ನಬಿತ್ತಿ ಪ್ರಕಾಶನ ಪ್ರಕಾಶನ ಸಂಸ್ಥೆ ಇದೆ, ಅದರ ನೈಸರ್ಗಿಕ ಕೃಷಿ ಅಂತ ಪುಸ್ತಕ ಬರೆದು ಪಬ್ಲಿಷ್ ಮಾಡಿದ್ದೀನಿ. ಅದರ ಎಲ್ಲ ಮಾಹಿತಿ ಇದೆ. ಕ್ವಿಂಟಲ್ ಗಟ್ಟಲೆ ಸಿಗ್ತಾವೆ ನಿಮಗೆ ಜೋಳ, ಗೋಧಿ ಪ್ರತಿಯೊಂದು ತರಕಾರಿ ತೃಣಧಾನ್ಯ ಆಹಾರಧಾನ್ಯ ಮೇವಿನ ಬೀಜ ಕೂಡ ನಿಮ್ಗೆ ಕ್ವಿಂಟಲ್ ಗಿಟ್ಟಲೆ ಸಿಗ್ತಾವೆ. ಜವಾರಿ ಬೀಜನೇ ಬಿತ್ತಿ, ನೈಸರ್ಗಿಕ ಕೃಷಿ ವಿಧಾನ ಹೇಳ್ತೀನಲ್ಲ ಅದು ಮುಂದೆ ಅದರ ಪ್ರಕಾರ ನೀವು ಬಿತ್ತನೆ ಮಾಡಿದ್ರೆ ಇಳುವರಿ ಏನು ಕಡಿಮೆ ಬರೋದಿಲ್ಲ. ಆದ ಕಾರಣ ಪೇಟೆಗೆ ಹೋಗಿ ಹಣ ಕೊಟ್ಟು ಏನೂ ತರಬೇಡಿ. ಆರ್ಥಿಕವಾಗಿ ನೀವು ಸ್ವಾವಲಂಬಿ ಆಗಬೇಕು. ಜಾಗತಿಕರಣದ ಸವಾಲುಗಳನ್ನು ಎದುರಿಸೋದಕ್ಕೆ ನಿಮಗೆ ಶಕ್ತಿ ಕೊಡುವಂಥ ನೈಸರ್ಗಿಕ ಕೃಷಿ ವಿಧಾನ ಇದು, ಇದು ಇದರ ಉದ್ದೇಶ. ಶಂಕರಣ್ಣ ಅವರೇ, ಈಗ ನಮ್ಮಲ್ಲಿ ರೈತ ಬಾಂಧವರು ಏನ್ ಮಾಡ್ತಾ ಇದ್ದಾರೆ, ರಾಸಾಯನಿಕ ಕೃಷಿಯಿಂದ ನಮ್ಮ ಭೂಮಿ ಹಾಳಾಗಿಬಿಟ್ಟಿದೆ ಅಂತ ಜ್ಞಾನೋದಯ ಆಗಿ ಸಾಕಷ್ಟು ಜನ ಸಾವಯವ ಕೃಷಿ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಸಾವಯವ ಕೃಷಿ ಕೂಡ ಒಂದು ನೈಸರ್ಗಿಕ ಕೃಷಿಯ ಒಂದು ಅಂಗ ವಿಧಾನ ಅನ್ಬಹುದು. ಅಂದ್ರೆ ಈಗ ಈ ಒಂದು ರಾಸಾಯನಿಕ ಕೃಷಿ ಮಾಡೋ ಸಾಧ್ಯತೆ ಯಾಕೆ ನಮ್ಮ ರೈತ ಬಾಂಧವರಿಗೆ ಬಂತು? ಏನಾಗಿದೆ ಹಸಿರು ಕ್ರಾಂತಿ, ಅದನ್ನ ಇಲ್ಲಿ ವಿಶ್ಲೇಷಣೆ ವಿಮರ್ಶೆ ಮಾಡೋದು ಬೇಡ. ಯಾಕಂದ್ರೆ ಸಾಂದರ್ಭಿಕ ಒತ್ತಡ ಇತ್ತು, ಸನ್ನಿವೇಶದ ಒತ್ತಡ ಇತ್ತು, ಅನಿವಾರ್ಯ ಆಯಿತು ಮಾಡಿದ್ವಿ, ಆ ಮತ್ತೆ ಬೇರೆ. ಆಮೇಲೆ ನಮ್ಮ ತಪ್ಪು ಜೀವನ ಧೋರಣೆಗಳಿಂದಾಗಿ ಕೆಲವು ತಪ್ಪುಗಳಾಗಿಬಿಟ್ಟಿದ್ದಾವೆ. ಅದು ಯಾರಿಂದ ಆಯಿತು, ಯಾಕಾಯಿತು, ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ನಾವು ಅನಲೈಸಸ್ ಮಾಡ್ಕೊಳೋಣ, ಅದು ಬೇರೆ ವಿಷಯ. ಈಗ ನಾವು ಮುಂದೆ ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡೋಣ. ಇನ್ನು ಮೇಲೆ ಈಗ ಕ್ಯೂಬಾಕ್ಕೆ ಆರ್ಥಿಕ ದಿಗ್ಬಂಧನವನ್ನು ಹೇರಿದ ನಂತರ ಅಮೆರಿಕ, ಕ್ಯೂಬಾದಲ್ಲಿ ಯಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ, ಅವರು ಕರ್ತಕ ಒಳಗಳನ್ನು ಏನು ಪೇಟೆಯಿಂದ ತರಲಿಲ್ಲ. ಈಗ ಇಡೀ ದೇಶ ಅದು ಸಾವಯವ ಕೃಷಿಯಾಗಿದೆ, ವಿಷಮುಕ್ತ ಕೃಷಿಯಾಗಿದೆ, ಸುಸ್ಥಿರ ಕೃಷಿಯೆಲ್ಲ ಸಾಧ್ಯ ಆಗಿದೆ. ಅಲ್ಲಿ ಸಾಧ್ಯ ಆಗಿರೋದು ನಮಗೆ ಇಲ್ಲಿ ಯಾಕೆ ಸಾಧ್ಯವಾಗಬಾರ್ದು ಅನ್ನೋದನ್ನು ನಾವು ಗಮನಿಸಬೇಕು. ಪರ್ಯಾಯ ಸಾಧ್ಯತೆಗಳನ್ನು ನೀವು ಆರಂಭದಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ರೆ, ಪರ್ಯಾಯ ಸಾಧ್ಯತೆಗಳನ್ನು ತೆಗೆದುಕೊಂಡು ಪರ್ಯಾಯ ಸಾಧ್ಯತೆಗಳನ್ನು ನಾವು ಮೊದಲಿಂದಲೂ ರೈತರಿಗೆ ಹೇಳ್ತಾ ಬರಬೇಕಾಗಿತ್ತು. ಅಲ್ಲಿ ಸ್ವಲ್ಪ ದೋಷಗಳಾಗಿದ್ದೀವಿ, ಆ ಮತ್ತೆ ಬೇರೆ. ಈಗ ನೈಸರ್ಗಿಕ ಕೃಷಿ ವಿಧಾನಕ್ಕೆ ನಾವು ಬರೋ ಹಾಗಿದ್ರೆ, ನೈಸರ್ಗಿಕ ಕೃಷಿಯನ್ನು ಒಂದು ರಥಕ್ಕೆ ಹೋಲಿಸ್ತೀವಿ ನಾವು. ರಥಕ್ಕೆ ಯಾಕೆ ಹೋಲಿಸ್ತೀವಿ ಅಂದರೆ, ನಾಲ್ಕು ಚಕ್ರಗಳು ರಥ ಉರುಳಬೇಕಾದ್ರೆ ಹೇಗೆ ಅನಿವಾರ್ಯವೋ ಹಾಗೆ ನೈಸರ್ಗಿಕ ಕೃಷಿ ಅನುಷ್ಠಾನ ಆಗಬೇಕಾದ್ರೆ ಕರಾರವಕ್ಕಾಗಿ ಅದರಿಂದ ರಿಸಲ್ಟು ಫಲಿತಾಂಶ ಇಳುವರಿ ಬರಬೇಕಾದ್ರೆ ನಾಲ್ಕು ಚಕ್ರಗಳ ನಾಲ್ಕು ವಿಧಾನಗಳ ಅನುಷ್ಠಾನ ಖಂಡಿತವಾಗಿ ಆಗಲೇಬೇಕು. ಆದ ಕಾರಣ ಇದನ್ನು ರಥಕ್ಕೆ ಹೋಗ್ತೀವಿ. ಅದು ಬೀಜಾಮೃತ, ಜೀವಾಮೃತ, ಮುಚ್ಚಿಗೆ ಮತ್ತು ವಾಪಸ ಅಂತ ನಾಲ್ಕು ಚಕ್ರಗಳು. ಅದನ್ನು ಮುಂದೆ ವಿಷಯವಾಗಿ ವಿವರಿಸ್ತೀನಿ ನಾನು. ಆದರೆ ಈ ನೈಸರ್ಗಿಕ ಕೃಷಿ ಅಂತಕ್ಕಂಥ ಒಂದು ರಥವನ್ನು ಎಳೆಯೋದಕ್ಕೆ ಶಕ್ತಿಗಳು ಬೇಕಲ್ಲ. ಎಳೆಯೋ ಶಕ್ತಿಗಳು ಎರಡು ಅಂದರೆ ದೇಸಿ ಎರೆಹುಳು ಮತ್ತು ದೇಸಿ ಆಕಳು. ಇವು ಅನಿವಾರ್ಯವು. ದೇಸಿ ಆಕಳದ ನೈಸರ್ಗಿಕ ಕೃಷಿ ಮಾಡಕ್ಕೆ ಬರಲ್ಲ. ದೇಸಿ ಆಕಳ ವೈಶಿಷ್ಟ್ಯ ಏನು ಅಂತಂದ್ರೆ, ಒಂದೇ ಒಂದು ಗ್ರಾಮ ಸಗಣಿಯಲ್ಲಿ ದೇಸಿ ಆಕಳ ಸಗಣಿಯಲ್ಲಿ ಮಾತ್ರ, ದೇಸಿ ಆಕಳ ಅಂದ್ರೆ ಬರೀ ಜವಾರಿ ಆಕಳ ಅಂತ ಹೇಳಲ್ಲ, ಮಲ್ನಾಡ್ಗೆಡ್ಡೆ ಆಗ್ಬೋದು, ಕಾಸರಗೋಡು ಆಗ್ಬೋದು, ಖಿಲಾರಿ ಆಗ್ಬೋದು, ಎನಿ ಇಂಡಿಯನ್ ಲೋಕಲ್ ಕೌ, ಯಾವುದೇ ದೇಸಿ ಹಸುವಿನ ಒಂದು ಗ್ರಾಮ ಸಗಣಿಯಲ್ಲಿ 300-500 ಕೋಟಿ ಸೂಕ್ಷ್ಮಾಣುಜೀವಿಗಳಿರ್ತವೆ. ಈಗ ಏನಾಗಿದೆ, ಆರೋಗ್ಯಕರ ಮಣ್ಣಿನೊಳಗೆ ಒಂದು ಗ್ರಾಮ ಮಣ್ಣಿನೊಳಗೆ 100 ಕೋಟಿ ಸೂಕ್ಷ್ಮಾಣುಜೀವಿಗಳಿರಬೇಕು ಅಂತ ವಿಜ್ಞಾನ ಹೇಳ್ತಾರೆ. ಆದರೆ ಅವೆಲ್ಲ ನಾಶವಾಗಿಬಿಟ್ಟಿದ್ದಾವೆ, ಹೀಗಾಗಿ ಬರಡಾಗಿದೆ ಮಣ್ಣು. ಅದು ಆದರೆ ಹ್ಯೂಮಸ್ ಇಲ್ಲ, ಜೀವದ್ರವ ಇಲ್ಲ, ಅವುಗಳನ್ನು ತಂದು ಬಿಡಬೇಕು, ಜೀವಾಣುಗಳನ್ನು. ಅವು ಎಲ್ಲಿದ್ದಾವು, ಇಂಡಿಯನ್ ಲೋಕಲ್ ಕೌ, ಭಾರತೀಯ ದೇಸಿ ಹಸು ಅಂತ ನಾವು ಹೇಳ್ತೀವ, ಅವುಗಳ ಕಲ್ಲಲ್ಲಿ ಆ ಎಲ್ಲ ಸೂಕ್ಷ್ಮಾಣುಜೀವಿಗಳು ಅನಂತ ಅನಂತ ಕೋಟಿ ಉತ್ಪಾದನೆ ಆಗ್ತಾ ಇರ್ತಾವೆ. ಅದು ನಮ್ಮ ದೇಶದ ಪುಣ್ಯ, ನಮ್ಮ ರೈತರ ಭಾಗ್ಯ. ಅದು ಆ ದೇಸಿ ಆಕಳ ಕಲ್ಲಿನಲ್ಲಿ ಉತ್ಪತ್ತಿ ಆಗತಕ್ಕಂಥ ಅನಂತ ಕೋಟಿ ಸೂಕ್ಷ್ಮಾಣುಜೀವಿಗಳನ್ನು ತಂದು ಭೂಮಿಗೆ ಬಿಡಬೇಕು. ಭೂಮಿಗೆ ಬಿಟ್ಟು ಅವು ನಿತ್ಯ ನಿರಂತರವಾಗಿ ಕ್ರಿಯಾಶೀಲವರ ಹಾಗೆ ಸೂಕ್ಷ್ಮ ಪರ್ಯಾವರಣ ಸೃಷ್ಟಿ ಮಾಡಿಕೊಳ್ಬೇಕು. ಅದು ನೈಸರ್ಗಿಕ ಕೃಷಿಯ ಉದ್ದೇಶ. ಹೀಗೆ ಇದು ನೈಸರ್ಗಿಕ ಕೃಷಿಯ ರಥವನ್ನು ಇಳಿಯತಕ್ಕಂಥ ದೇಸಿ ಹಸುವಿನ ಬಗ್ಗೆ ವಿವರಿಸಿದೆ. ಇನ್ನು ದೇಸಿ ಏರಿಯಾವಳ ಕೂಡ ಅಷ್ಟೇ ಮಹತ್ವದ್ದು ಈ ನೈಸರ್ಗಿಕ ಕೃಷಿಯ ರಥವನ್ನು ಎಳೆಯೋದಕ್ಕೆ. ರೈತರು ನಾನು ಉಪನ್ಯಾಸ ಮಾಡೋ ವೇದಿಕೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ, ದೇಸಿಯವರೊಳಗೆ ಎಲ್ಲಿ ಸಿಗ್ತಾವೆ, ಎಲ್ಲಿಂದ ತರಬೇಕು, ಎಲ್ಲಿ ಸಿಗ್ತಾವೆ, ಎಲ್ಲಿಂದ ಸಿಗಬೇಕು ಅಂತಿರೋ. ಎಲ್ಲೂ ಸಿಗಲ್ಲ, ಎಲ್ಲಿಂದ ತರಬೇಕಾಗಿಲ್ಲ. ನೀವು ಜೀವಾಮೃತ ಅಂತ ನಾನು ಹೇಳ್ತೇನೆ, ಭೂಮಿಗೆ ಹಾಕಿದ್ರೆ ಭೂಮಿ ಆಳದಲ್ಲಿ 15-22 ಆಳದೊಳಗೆ ಸಮಾಧಿ ಸ್ಥಿತಿಯೊಳಗೆ ಅದಾವು, ಅವುಗಳ ಮೇಲೆ ಎದ್ದು ಮೇಲೆ ಬರ್ತಾವೆ. ಜೀವಾಮೃತವನ್ನು ಭೂಮಿಗೆ ಹಾಕಿದ್ರೆ ಸಾಕು, 4 ದಿವಸಕ್ಕೆ ಅವು ವಾಸನೆಗೆ ಮೇಲೆ ಬಂದ್ಬಿಡ್ತಾವೆ. ಅವು ಸಮಾಧಿ ಸ್ಥಿತಿಯಲ್ಲಿ ರಾಸಾಯನಿಕ ಕೃಷಿಯಿಂದಾಗಿ ನಿಮ್ಮ ಸಹವಾಸನ ಬೇಡಂತ ಭೂಮಿ ಆಳದೊಳಗೆ ಹೋಗಿ ಶಾಂತವಾಗಿ ಸಮಾಧಿ ಸ್ಥಿತಿಯಲ್ಲಿ ಜೀವಂತವಾಗಿದೆ. ಅವು ಜೀವಂತವಾಗಿರೋದೇ ನಮ್ಮ ಪುಣ್ಯ. 600-600 ಕೋಟ್ಯಾಂತರ ವರ್ಷಗಳಿಂದ ಬದುಕಿಳಿದ ಕೇವಲ 100-100 ಜೀವ ಜಂತುಗಳ ಬಗ್ಗೆ ನಮ್ಮ ಪುಣ್ಯ ಅಂದ್ರೆ ಎರೆಹುಳ ಕೂಡ ಒಂದು, ದೇಸಿ ಎರೆಹುಳ ಕೂಡ ಒಂದು. ಅದು ಏನ್ ಮಾಡ್ತಾರೆ, ಜೀವಾಮೃತ ಹಾಕಿದ್ದು 4 ದಿವಸಕ್ಕೆ ಮೇಲೆ ಬರುತ್ತಲ್ಲ, ಬಂದು ಒಂದ್ ಕಡೆ ಕೂತ್ಕೊಳ್ಳೋದಿಲ್ಲ, ಪ್ರತಿನಿತ್ಯ 4 ಸಲ ಕೆಳಗೆ ಹೋಗ್ತಾರೆ ಬರ್ತಾರೆ, 15-22 ಹೇಳ್ತಾನೆ ಕೆಳಗೆ ಹೋಗ್ತಾರೆ ಬರ್ತಾರೆ ಬರ್ತದೆ, ಪ್ರತಿ ಸಾರಿ ಹೊಸ ರಂಧ್ರ ಕೊಡ್ತಾರೆ. ಮತ್ತು ಅದು ರಂಧ್ರ ಸರಳ ರೇಖೆಯೊಳಗಿರ್ತದೆ, ಜಿಗ್ಜಾಗ್ ಇರುತ್ತೆ, ವಕ್ರಾಕಾರವಾಗಿರ್ತದೆ, ಜೊತೆಗೆ ತನ್ನ ಸ್ರಾವಕದಿಂದ ಗೋಡೆಯನ್ನು ಸಾರಿಸ್ತು ಬರ್ತಾ ಆ ರಂಧ್ರ ಎಂದೂ ಮುಚ್ಚೋರಿಲ್ಲ. ಹೀಗೆ ಒಂದು ಚೌರಸಡಿ ಕ್ಷೇತ್ರದ ಭೂಮಿಯಲ್ಲಿ 4 ಎರೆಹುಳುಗಳ ಹಾಗೆ ಇಡೀ 1 ಎಕರೆಗೆ 2 ಲಕ್ಷ ದೇಶಿ ಎರೆಹುಳುಗಳು, ಒಂದೊಂದು ದೇಶಿ ಎರೆಹುಳು ಒಂದೊಂದು ದಿವಸ 6-8 ರಂಧ್ರಗಳನ್ನು ಕೊರೆದ್ರೆ ಇಡೀ ಭೂಮಿ ಜರಡಿ ಜರಡಿ ಆದಂಗೆ ಆಗ್ತದೆ. ಇದು ಇದು ವೈಶಿಷ್ಟ್ಯ, ನೈಸರ್ಗಿಕ ಕೃಷಿ ವೈಶಿಷ್ಟ್ಯ ಅಂದ್ರೆ ಇದೇ. ಇದರಲ್ಲಿ ಭೂಮಿಯೊಳಗಿನ ಡೈನೋಸರ್ ಅಂತ ನಾನು ಓಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅರಿಸ್ಟಾಟಲ್ ಅಂತೂ ಭೂಮಿಯ ಹೃದಯ ಅಂತಾನೇ ಹೇಳಿದ ದೇಶಿ ಎರೆಹುಳನ್ನು. ಇವು ಜೀವಾಮೃತ ಹಾಕಿದ್ರೆ ಇಷ್ಟು ಕೆಲಸ ಮಾಡ್ತವಲ್ಲ, ಜೊತೆಗೆ ಭೂಮಿಯಾಳದ ಪೋಷಕಾಂಶಗಳನ್ನು ತಂದು ಮೇಲೆ ಹಾಕ್ತಾವು, ಭೂಮಿಯ ಮೇಲ್ಪದರನ್ನ ಮೇಲ್ಮಣ್ಣನ್ನು ಸಂಪತ್ತಿಭರಿತಗೊಳಿಸ್ತಾವೆ. ಜೊತೆಗೆ ಬಿದ್ದು ಮಳೆ ನೀರಲ್ಲಿ ಒಳಗೆ ಹೋಗ್ತಾರೆ, ಅಂತರ್ಜಲದ ಮಟ್ಟ ಏರಿಕೆ ಆಗ್ತದೆ. ಬೀಳತಕ್ಕಂಥ ಮಳೆ ನೀರು ಈಗ ಜಮೀನು ಜಾಳಿಗೆ ಜಾಳಿಗೆ ಆದಂಗಿದ್ರೆ, ಈಗ ನೈಸರ್ಗಿಕ ಕೃಷಿ ಅನುಷ್ಠಾನ ಮಾಡಿದ ರೈತರು ಉದಾಹರಣೆ ಹೇಳಬೇಕಂದ್ರೆ ತಾವರಗೆರೆಯಲ್ಲಿ ಸಂಗಪ್ಪ ಗಡಿಗೆ ಅಂತ ಹೇಳಿದರೆ, ಸವಣೂರು ತಾಲೂಕು ಕೆಲವಿಗೆಲ್ಲ ಡಾಕ್ಟರ್ ಪ್ರಸನ್ನ ರಾಯಚೂರು ಅಂತ ಇದ್ದಾರೆ, ಅವರು ನೈಸರ್ಗಿಕ ಕೃಷಿ ಅನುಷ್ಠಾನ ಮಾಡ್ತಾರೆ. 2009 13 ಜಿಲ್ಲೆಗಳು ನಾಶವಾಗೋ ಹಾಗೆ ಅಪ್ರೀತ ಮಳೆ ಬಿತ್ತಲ್ಲ, ಇಲ್ಲಿ ಚಂಡಮಾರುತ ಇತ್ಯಾದಿ ಎಲ್ಲ ಬಂದು 1,00,000 ಹೆಕ್ಟರ್ ಪೈರು ನಾಶವಾಯಿತು, ಜನ ಜಾನುವಾರು ಸತ್ರು ಇಷ್ಟೆಲ್ಲ. ಆದರೂ ಈ ಇಬ್ಬರು ರೈತರಲ್ಲಿ, ತಾವರಗೆರೆ ಸಂಗಪ್ಪ ಗಡಿಗೆ ಮತ್ತು ಡಾಕ್ಟರ್ ಯಲುಗಿ ಡಾಕ್ಟರ್ ಪ್ರಸನ್ನ ರಾಯಚೂರು ಅವರ ಜಮೀನಲ್ಲಿ ಪೈರು ಹಾಳಾಗಲಿಲ್ಲ. ಬಿತ್ತಿದ ಮಾರನೇ ದಿವಸಕ್ಕೆ ಬಿತ್ತಲಕ್ಕೆ ಬರ್ತೈತೆ, ಮಳೆ ಇದ್ದ ಮಾರನೇ ದಿವಸಕ್ಕೆ. ಜೊತೆಗೆ ಮಳೆ ಬೀಳ್ತಾ ಇರುವಾಗ ಹೋಗಿ ಛತ್ರಿ ಹಿಡ್ಕೊಂಡು ನಿಂತರೆ ಧೋ ಅಂತ ಮಳೆ ಮೇಲೆ ಆಕಾಶದಿಂದ ಕಳಿಸ್ಬಿಡುತ್ತೇನೋ ಅನ್ನೋ ತರನಾಗಿ ಮಳೆ ಬೀಳೋದು ಕಾಣಿಸ್ತಾ ಇದೆ. ಭೂಮಿ ಮೇಲೆ ನೀರು ನಿಲ್ತಾ ಇಲ್ಲ, ಬಿದ್ದ ತಕ್ಷಣ ನೀರು ಹಿಂಗ್ತದೆ. ನಾವು ಬತ್ತಲದೊಳಗೆ ಸ್ನಾನ ಮಾಡುವಾಗ ಬತ್ತಲ ಮೂರಿಯೊಳಗೆ ನೀರು ಹೆಂಗೆ ಹೋಗ್ತದೆ, ಹಂಗೆ ನೀರು ಹಿಂಗೆ ಬಿಡ್ತಿತ್ತಂತ ಅವ್ರ ಜಮೀನೊಳಗೆ. ಅದು ಒಂದು ವಂಡರ್ಫುಲ್, ಅದು ನೈಸರ್ಗಿಕ ಮಳೆ ಕೊಯ್ಲಿನ ಸಾಕ್ಷಾತ್ಕಾರ ಅಂತ ಬಣ್ಣಿಸ್ಬೋದು ನಾವು ಅದನ್ನು. ಸೋ ಫ್ಯಾಂಟಾಸ್ಟಿಕ್. ಆದ ಕಾರಣ ದಯವಿಟ್ಟು ರೈತ ಬಾಂಧವರು ನೈಸರ್ಗಿಕ ಕೃಷಿ ಅನುಷ್ಠಾನ ಮಾಡಿ ಮಾಡಲು ಮೊದಲು ಆಕಾಶದಿಂದ ಸುರಿತಕ್ಕಂಥ ಮಳೆಯ ಒಂದೊಂದು ಹನಿಯನ್ನು ನಮ್ಮ ಭೂಮಿಯಲ್ಲಿ ಇಂಗಿಸಿಕೊಳ್ಳೋಣ. ನಾವು ಎಚ್ಚೆತ್ತುಕೊಳ್ಬೇಕಾದ ಮೊಟ್ಟ ಮೊದಲು ವಿಧಾನ ಅಂತಂದರೆ ನೈಸರ್ಗಿಕ ಅನುಷ್ಠಾನ ಮಾಡಬೇಕು. ನಮ್ಮ ಮಣ್ಣಲ್ಲಿ ಭೂಮಿಯಲ್ಲಿ ಬೀಳತಕ್ಕಂಥ ಒಂದೊಂದು ಮಳೆ ನೀರನ್ನು ಇಂಗಿಸಿಕೊಳ್ಬೇಕು ನಾವು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಬೀಳತಕ್ಕಂಥ ಮಳೆಯ ಸಂಪೂರ್ಣ ನೀರನ್ನು ನಾವು ಬಳಕೆ ಮಾಡಿಕೊಂಡ್ವಿ ಅಂತಂದರೆ ಮಣ್ಣು ಕೊಚ್ಚಣೆ ಆಗೋದಿಲ್ಲ. ಈಗ ಮಣ್ಣು ಸಂರಕ್ಷಣೆಗೆ, ಜಲ ಸಂರಕ್ಷಣೆಗೆ 1,000 ಕೋಟಿ ರೂಪಾಯಿ ಯೋಜನೆಯನ್ನು ಸರ್ಕಾರ ಮಾಡ್ತಿದೆ. ಅದು ಅಲ್ಲೇ ಅನಗತ್ಯ ಅಂತ ನಾವು ನೈಸರ್ಗಿಕ ಕೃಷಿ ಪ್ರವರ್ತಕರು ಹೇಳ್ತೀವಿ. ಯಾಕಂದ್ರೆ ಬಿದ್ದ ಮಳೆ ನೀರು ಪಂಪೂರ್ಣ ಒಳಗಡೆ ಹೋಗ್ಬಿಡ್ತದೆ. ಈಗ ಸಂಗಪ್ಪಗಳಿಗೆ ಹೇಳ್ತಾರೆ, ನಂದಿರೋದು 2-3 ಎಕರೆ, 80 ಎಕರೆ ನೀರು ಬರ್ತದೆ ಹಿಂದಿಂದ, ಆ 80 ಎಕರೆ ನೀರನ್ನು ನನ್ನ ಭೂಮಿ ಕುಡಿದು ಬಿಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದಿ ಸಾಯಿಲ್, ನೀರನ್ನು ಹಿಡಿದಿರುವ ಮಣ್ಣಿನ ಸಾಮರ್ಥ್ಯ ಮೀರಿದ ನಂತರ ಹೆಚ್ಚುವರಿ ನೀರು ಹರಿಯೋದಿಲ್ಲ, ಬಸಿತದೆ. ನೀರಿನ ಹರಿಯುವಿಕೆ ಮತ್ತು ಬಸುವಿಕೆ ಪ್ರಕ್ರಿಯೆ ವ್ಯತ್ಯಾಸವನ್ನು ರೈತ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು. ನೀರು ಹರಿದ್ರೆ ಮಣ್ಣು ಕೊಚ್ಚಕೊಂಡು ಹೋಗುತ್ತೆ, ಬಸಿತೈತಿ ಅಂದ್ರೆ ಒಡ್ಡಿದ್ದಲ್ಲಿ ಇರ್ತದೆ, ಒಳಗಾಸ ನೀರು ಸಣ್ಣಗೆ ಬಸಿತಿರ್ತಾರೆ. ಆದ ಕಾರಣ ನೀರು ಮತ್ತು ಮಣ್ಣನ್ನು ಸಂರಕ್ಷಣೆ ಮಾಡಬೇಕಾದ್ರೆ 1,000 ಕೋಟಿ ರೂಪಾಯಿಗಳ ಯೋಜನೆ ಬೇಕಾಗಿಲ್ಲ. ನೀವು ನೈಸರ್ಗಿಕ ಕೃಷಿ ಅನುಷ್ಠಾನ ಮಾಡಿದ್ರೆ ಸಾಕು, ನೀರಿನ ಸಮಸ್ಯೆ, ಮಣ್ಣಿನ ಸಂರಕ್ಷಣೆ ಸಮಸ್ಯೆ ಎಲ್ಲಾ ಪರಿಹಾರ ಆಗಿಬಿಡ್ತಾವೆ ಅನ್ನೋದನ್ನ ರೈತ ಬಾಂಧವರು ತಿಳ್ಕೋಬೇಕು. ಸಂಜೆ ನಿಮ್ಮ ಮಾತು ಕೇಳ್ತಾ ಇದ್ರೆ ಅಗಾಧವಾದ ಪಾಂಡಿತ್ಯ ಅಂದ್ರೆ ಸಾಕಷ್ಟು ಆಸಾದಾಯಕವಾಗಿ ಕಾಣ್ತಾ ಇದೆ. ಯಾಕಂದ್ರೆ ನಮ್ಮ ರೈತರು ಏನಾಗಿದೆ, ಮಣ್ಣು ಬರಲಾಗಿದೆ, ರೈತರ ಬದುಕು ಕೂಡ ಬರಡಾಗಿಬಿಟ್ಟಿದೆ. ಈ ನಿಟ್ಟಿನೊಳಗೆ ಇದು ಒಂದು ನೈಸರ್ಗಿಕ ಕೃಷಿ ತುಂಬ ಆಸಾದಾಯಕವಾಗಿ ಕಾಣ್ತಾ ಇದೆ. ಮಾತುಗಳನ್ನು ಕೇಳ್ತಾ ಇದ್ರೆ ಈಗ ನಾವು ಬಹುಶಃ ಈ ನೈಸರ್ಗಿಕ ಕೃಷಿಯ ವಿಧಾನಗಳ ಕರೆ ಬಂದಾಗ ಏನೇನು ವಿಧಾನಗಳಿದೆ? ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬಿಟ್ಟು ಮತ್ತೆ ಮರ್ತುಬಿಡ್ತೀನಿ. ಈ ರೈತರು ಟ್ರ್ಯಾಕ್ಟರ್ ತರ್ತಾರಲ್ಲ ಸಾಲ ಮಾಡಿ, ಈಗ ಟ್ರ್ಯಾಕ್ಟರ್ದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಕರ್ನಾಟಕದೊಳಗೆ ಮತ್ತು ಪಂಜಾಬ್ನೊಳಗೆ. ಟ್ರ್ಯಾಕ್ಟರ್ಗೆ ಮತ್ತು ದೇಶೀಯರೊಳಗೆ ಕಂಪೇರ್ ಮಾಡಿದ್ರೆ, ನೀವು 100,000 ಗಟ್ಟಲೆ ಸಾಲ ಮಾಡಿ ಬಡ್ಡಿ ಕೊಟ್ಟು ಅದಕ್ಕೆ ಡಿಸೈಲ್ ಹಾಕಿ ನೀವು ಉಳುಮೆ ಮಾಡಿದ್ರೆ 9-12 ಇಂಚ್ ಮಾಡಿದ್ರು ಉಳುಮೆ ಮಾಡ್ತೀರಿ. ಅದಕ್ಕೆ ನೀವು ಡಿಸೈಲ್ ಹಾಕಬೇಕು, ಲೇಬರ್ ಬೇಕು, ಸಾಲ ಬಡ್ಡಿ ಆಯಿತು. ಆದರೆ ದೇಶೀಯರೊಳ 24x7 365 ದಿವಸ 24x7 ಉಳುಮೆ ಮಾಡ್ತಾ ಇರುತ್ತೆ, ಮತ್ತು 15-20 ಅಡಿ ಆಡ ತನಕ ಉಳುಮೆ ಮಾಡುತ್ತೆ, ಬಿದ್ದು ಮಳೆ ನೀರಲ್ಲೇ ಒಳಗೆ ಹೋಗುತ್ತೆ. ಅದ ಕಾರಣ ದಯವಿಟ್ಟು ತಿಳ್ಕೊಳ್ಳಿ, ನೈಸರ್ಗಿಕ ಕೃಷಿ ಅನುಷ್ಠಾನ ಮಾಡೋ ರೈತರು ಎಂದೂ ಟ್ರ್ಯಾಕ್ಟರ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಈಗ ನೈಸರ್ಗಿಕ ಕೃಷಿ ವಿಧಾನಕ್ಕೆ ಬರೋ ಹಾಗಿದ್ರೆ ಮೊದಲೇ ಹೇಳಿದ್ದೀನಿ 4 ಚಕ್ರಗಳು ಅಂತ ಹೇಳಿ. ಒಂದೊಂದಾಗಿ ವಿರೋಧಿಸಿಬಿಡ್ತೀನಿ. 1ನೇ ಚಕ್ರ ಬೀಜಾಮೃತ, ಬೀಜಕ್ಕೆ ಉಪಚಾರ ಮಾಡ್ತಕ್ಕಂಥದ್ದು. ನಾಳೆ ಬೆಳಿಗ್ಗೆ ನೀವು 100 ಕೆಜಿ ಬೀಜ ಬಿತ್ತನೆ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. 100 ಕೆಜಿ ಬೀಜ ಬಿತ್ತನೆ ನಾಳೆ ನೀವು ಮಾಡೋ ಹಾಗಿದ್ರೆ, ಇವತ್ತು ಸಾಯಂಕಾಲ 5 ಗಂಟೆಗೆ ಒಂದು 20 ಲೀಟರ್ ನೀರು, ಅದರೊಳಗೆ ಒಂದು 5 ಕೆಜಿ ಜವಾರಿ ಆಕಳ ಸಗಣಿ, ಒಂದು 5 ಲೀಟರ್ ಜವಾರಿ ಆಕಳ ಗಂಜಲು ಅಂತ ಹೇಳ್ತೀವಿ, ಮೂತ್ರ ಅಂತ ಕೂಡ ಹೇಳ್ಬೋದು, ಜವಾರಿ ಆಕಳ ಗಂಜಲು ಒಂದು 5 ಲೀಟರ್ ಒಂದು ಇಷ್ಟನ್ನು ಮಿಶ್ರ ಮಾಡಿ ಇಡಬೇಕು. ಹಾಗೆ ನಾವು ಸಣ್ಣ ಮಣ್ಣಿನ ಪಾತ್ರೆಯೊಳಗೆ, ಮಣ್ಣಿನ ಗಡಿಗೆಯೊಳಗೆ ಒಂದು 50 ಗ್ರಾಮ್ ಸ್ಪಷ್ಟವಾಗಿ ಅಂಕಿ ಅವಶ್ಯ ಗೊತ್ತಿರಲಿ, 50 ಗ್ರಾಮ್ ಸುಣ್ಣದ ಹಳ್ಳನ್ನೇ ನೆನೆ ಇಡಬೇಕಷ್ಟೇ. ಬೆಳಿಗ್ಗೆ 5 ಗಂಟೆಗೆ ಆ ಸುಣ್ಣ ತಿಳಿದಿರನ್ನ ಆ ಪಾತ್ರೆಗೆ ಹಾಕಿ ಕೋಲಿನಿಂದ ಪ್ರದಕ್ಷಿಣಾಕಾರವಾಗಿ ತಿರುಗಿಸಬೇಕು. 1-2 ನಿಮಿಷ ತಿರುಗಿಸಿ ಅದರೊಳಗೆ ನೀವು ಯಾವ ಬೀಜ ಬಿತ್ತನೆ ಮಾಡಕ್ಕೆ ಹೋಗ್ತೀರಿ, 5 ಗಂಟೆಗೆ ಒಂದು ಸ್ವಲ್ಪ ಬಿದಿರಿನ ಪುಟ್ಟಿಯೊಳಗೆ ಅದನ್ನು 1 ನಿಮಿಷ ಎದ್ದು ಬಿಡಬೇಕಾದ್ರೆ ಅವನೊಳಗೆ ಎದ್ದು ತಳ್ಳಿಗೆ ಗುಣ ಚೀಲ ಮೇಲೆ 1-2 ತಾಸು ಒಣ ಹಾಕ್ರಿ. 9 ಗಂಟೆಗೆ ಬಿದ್ದರಿ. ಇಲ್ಲಿ ಟ್ರೈಕೋಡ್ರಿಮ ಅಂತಕ್ಕಂಥ ಸಿಲಿಂಡರ್ ನಾಶಕರ್ತದೆ ಅದ್ಭೂಸೇನಾ ತರನಾಗಿ ಅವೆಲ್ಲ ಕೆಲಸ ಮಾಡ್ತಾವೆ. ಬೀಜದಿಂದ ಬರ್ತಕ್ಕಂಥ ರೋಗ, ಮಣ್ಣಿಂದ ಬರ್ತಕ್ಕಂಥ ರೋಗ, ಯಾವುದೇ ಪ್ರದೂಷಣ ಉಂಟಾಗಲಾರ ನೋಡ್ಕೊಳ್ತಾರೆ, ಸಮೃದ್ಧವಾಗಿ ಮೊಳಕೆ ಬರ್ತಾರೆ, ನೋಡೋದಕ್ಕೆ ಅದ್ಭುತವಾಗಿರುತ್ತೆ. ಇದು ಬೀಜಾಮೃತ, 1ನೇ ಚಕ್ರೆ ಮುಗದೇ ಹೋಯಿತು. ಪೇಟೆಯಿಂದ ನೀವು ಏನು ದುಡ್ಡು ಕೊಡ್ತಂದ್ರೆ, 50 ಗ್ರಾಮ್ ಸುಣ್ಣದ ಹಳ್ಳ ತಂದ್ರೆ ಅಷ್ಟೇ. ಆದ ಕಾರಣ ಈ ಶೂನ್ಯ ಬಂಡವಾಳ 1ನೇ ಚಕ್ರ ಮುಗೀತು. ಇನ್ನು 2ನೇ ಚಕ್ರ ಜೀವಾಮೃತಕ್ಕೆ ಬರ್ತೀನಿ. ಜೀವಾಮೃತ ಅಂದ್ರೇನು? ಇಲ್ಲಿ ಪೇಟೆಗೆ ಹೋಗಿ ದುಡ್ಡು ಕೊಟ್ಟು ಗೊಬ್ಬರ ತರೋದು ಬೇಡ. ಅಂದ್ರೆ ಏನು, DAP, ಯೂರಿಯಾ, ಪೊಟ್ಯಾಶಿಯಂ, ಸೂಪರ್ ಫಾಸ್ಫೇಟ್, ಮಿರೇಟ್ ಪೊಟ್ಯಾಶ್ ಏನು ತರದ್ರು ಬೇಡ. ನೀವು ಆ ಎಲ್ಲದನ್ನು ರಿಪ್ಲೇಸ್ ಮಾಡತಕ್ಕಂಥ ಸಾಮರ್ಥ್ಯ ಪರ್ಯಾಯ ಜೀವಾಮೃತಕ್ಕಿದೆ. ಜೀವಾಮೃತ ಅಂದ್ರೆ ಏನೂ ಇಲ್ಲ, 200 ಲೀಟರ್ ನೀರು ಹಿಡಿತಕ್ಕಂಥ ಒಂದು ಡ್ರಮ್. ಅದು ಪ್ಲಾಸ್ಟಿಕ್ ಆಗಿರ್ಬೋದು, ಲೋಹದ್ದಾಗಿರ್ಬೋದು, ಯಾವ ಬೇಕಾದ್ರೆ ಸಿಮೆಂಟಿಂದು ಆಗಿರ್ಬೋದು. ಆದ್ರೆ ಲೋಹದ್ದಾದ್ರೆ ಎಚ್ಚರಿಕೆ ಇರಲಿ, ತಾಮ್ರದ್ದಾಗಬಾರ್ದು. ಯಾಕಂದ್ರೆ ತಾಮ್ರ ಸಿಲಿಂಡರ್ ನಾಶಕ ಆಗಿರೋದ್ರಿಂದ ತಾಮ್ರದ್ದಾಗಬಾರ್ದು, ತಾಮ್ರ ಹೊರತುಪಡಿಸಿ ಯಾವುದೇ ಲೋಹದ್ದಾಗಬಹುದು. ಈಗ 200 ಲೀಟರ್ ನೀರು ಅಂತ ಹೇಳಿದ್ನಲ್ಲ, ಅದೊಂದು 1/2 ತುಂಬ್ರಿ 1/2 ಖಾಲಿ ಇಡ್ರಿ. ಅದರೊಳಗೆ 10 ಕೆಜಿ ಜವಾರಿ ಆಕಳ ಸಗಣಿ, 10 ಕೆಜಿ ಅಂದ್ರೆ ತೂಕ ಮಾಡಬೇಡ್ರಿ, ಒಂದು ಸಾಮಾನ್ಯ ಇತರ ಪುಟ್ಟಿ, ಅದೊಂದು 10 ಕೆಜಿ ಇರುತ್ತೆ. ಅಂದಾಜು ಸರಿಯಾಗಿ ಕಿವುಚಿ ಗಂಟು ಇರಲಾರ್ದಂಗೆ ಕಿವುಚಿ ಅದಕ್ಕೆ ಹಾಕ್ಬಿಡ್ರಿ. ಹಾಗೇನೆ ಒಂದು 10 ಲೀಟರ್ ಜವಾರಿ ಆಕಳ ಉಚ್ಚಿ, ಹತ್ತು ಲೀಟರ್ ಅಂದರೆ ನೀವು ಅಳತೆ ಮಾಡೋದು ಬೇಡ, ಸಣ್ಣ ಪ್ಲಾಸ್ಟಿಕ್ ಕೊಡದೊಳಗೆ ಒಂದು ಅರ್ಧ ಆದ್ರೆ ಸಾಕು ಹತ್ತು ಲೀಟರ್ ಆಗಿಬಿಡ್ತದೆ. ಒಂದು 2 ಕೆಜಿ ಕರಿಬೆಲ್ಲ, ಕರಿಬೆಲ್ಲ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಬೆಲ್ಲಕ್ಕೆ ಬಣ್ಣ ಬರಲಿ ಅಂತ ಹೇಳ್ಕೊಂಡು ರಾಸಾಯನಿಕ ಹಾಕಿರ್ತಾರೆ. ಆದ ಕಾರಣ ಕರಿ ಬೆಲ್ಲವನ್ನು ಒಂದು 2 ಕೆಜಿ ಕುಟ್ಟಿ ಪುಡಿ ಮಾಡಿ ನೀರಾಗಿ ಮಿಕ್ಸ್ ಮಾಡಿ ಅದರೊಳಗೆ ಹಾಕಿ. ಒಂದು 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಹೆಸರು, ಅಲಸಂದಿ, ತೊಗರಿ, ಮಡಿಕೆ, ಯಾವ ದ್ವಿದಳ ಧಾನ್ಯ ಬೇಕಾದ್ರೆ ಆಗ್ಬೋದು, ಶೇಂಗಾ ಮತ್ತು ಸೋಯಾಬೀನ್ ಹೊರತುಪಡಿಸಿ. ಆದರೆ ಅಲಸಂದಿ ಈಸ್ ದಿ ಬೆಸ್ಟ್ ಆರ್ಡರ್ ಪ್ರಯಾರಿಟಿ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಅಲಸಂದಿ ಒಂದು 2 ಕೆಜಿ ಹಿಟ್ಟು ಇಷ್ಟು ಮಿಕ್ಸ್ ಮಾಡಬೇಕು ಅದರೊಳಗೆ. ಹಾಗೆಯೇ ಒಂದು 2 ಹಿಡಿ ಒಡ್ಡಿನ ಮಣ್ಣು. ಒಡ್ಡಿನ ಮಣ್ಣು ಯಾಕಂದ್ರೆ ಒಡ್ಡಿನೊಳಗೆ ನಾವು ಗೊಬ್ಬರ ಹಾಕಿರೋಂಗಿಲ್ಲ ಮತ್ತು ಎಣ್ಣೆ ಸಿಂಪಲ್ ಮಾಡೋಂಗಿಲ್ಲ, ಅಲ್ಲಿ ಎಲ್ಲ ರೀತಿಯ ಸೂಕ್ಷ್ಮಾಣುಜೀವಿಗಳ ಎಲ್ಲ ಪ್ರಜಾತಿಯ ಸೂಕ್ಷ್ಮಾಣುಜೀವಿಗಳು ಇರೋದ್ರಿಂದ ಒಂದು 2 ಹಿಡಿ ಒಡ್ಡಿನ ಮಣ್ಣು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಅರ್ಧ ಖಾಲಿ ಇರುತ್ತಲ್ಲ, ಎಷ್ಟು ನೀರು ಇರುತ್ತೆ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಕೋಲಿಂದ ಪ್ರದಕ್ಷಿಣಾಕಾರವಾಗಿ ತಿರುಗಿಸಬೇಕು. ಗಡಿಯಾರದ ಮುಡಿ ತಿರುಗುತ್ತಲ್ಲ ಹಂಗೆ, ಒಂದು ದಿವಸಕ್ಕೆ 3 ಸಲ ಏನು ತಿರುಗಿಸಬೇಕು. ನೆಳ್ಳಾಗಿಡಬೇಕು, ನೆಳ್ಳಿರಲಿಲ್ಲ ಅಂದರೆ ಒದ್ದೆ ಅದು ಗುಣಿಪಟ್ಟಿಯನ್ನು ಗುಣಿಚೀಲ ಅದರ ಮೇಲೆ ಹಾಕಬೇಕು. 7 ದಿವಸಕ್ಕೆ ಗೊಬ್ಬರ ತಯಾರಾಯಿತು. 1 ಎಕರೆಗೆ ಬೇಕಾದದ್ದು ಇದರೊಳಗೆ ಸಾರ್ವಜನಿಕ ಒದಗಿಸ್ತಕ್ಕಂಥ, ಪೊಟಾಸ್ ಒದಗಿಸ್ತಕ್ಕಂಥ, ರಂಜಕ ಒದಗಿಸ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಇರ್ತಾವೆ. ರೈಜೋಬಿಯಂ ಇದೆ, PSP ಇದೆ, ಬೆಸ್ಲೆಸ್ ಸಿಲ್ಕಸ್ ಇದೆ, ಅನಂತ ಅನಂತ ಕೋಟಿ ಶಿಲೀಂಧ್ರನಾಶಕಗಳವ, ಅದ್ಭುತವಾದ ಗ್ರೋತ್ ಹಾರ್ಮೋನ್ಸ್ ಅವ. ಇದನ್ನು 3 ದಿವಸದೊಳಗೆ ನೀವು ಭೂಮಿಗೆ ಹಾಕಿ. ಒಣಬೇಸಾಯ ಇತ್ತಂದ್ರೆ ಇದನ್ನು ಪೂರೈಸೋದ್ರೊಳಗೆ ಸ್ವಲ್ಪ ಮಣ್ಣಿನೊಳಗೆ ತೇವಾಂಶರಾಗಿ ನೋಡ್ಕೋಬೇಕು. 2ನೇದು ನೀರಾವರಿ ಇದ್ರೆ ನೀರು ಗುಂಟೆನ ಹರಿಬಿಡ್ಬೋದು. ಇದನ್ನ ಇಲ್ಲಿ ಏನಾಗ್ತದೆ, 1 ಗ್ರಾಮ್ ಸೆಗಣಿಯೊಳಗೆ 300-500 ಕೋಟಿ ಸೂಕ್ಷ್ಮಾಣುಜೀವಿಗಳವ. ನಾವು 10 ಕೆಜಿ ಸೆಗಣಿ ಹಾಕಿದೀವಿ, 30 ಲಕ್ಷ ಕೋಟಿ ಸೂಕ್ಷ್ಮಾಣುಜೀವಿಗಳನ್ನ ನಾವು ಹಾಕಿದಂಗಾಯ್ತು. ಅಲ್ಲಿರ್ತಕ್ಕಂಥ ಪ್ರೋಟೀನ್, ಅಲಸಂದಿ ಹಿಟ್ಟು ಮತ್ತು ಬೆಲ್ಲ ತಿಂದು 20 ನಿಮಿಷಕ್ಕೊಮ್ಮೆ ಡಬಲ್ ಆಗ್ತಾವೆ, ಮಲ್ಟಿಪ್ಲೈ ಆಗ್ತಾ ಹೋಗ್ತಾವೆ. ವಿದಿನ್ ಸ್ಪ್ಯಾನ್ ಆಫ್ 7 ಡೇಸ್ 7 ದಿನಗಳ ಅವಧಿಯೊಳಗೆ ಅವು ಅನಂತ ಅನಂತ ಕೋಟಿಗೆ ರದ್ದುಕೊಂಡು ಬಿಡ್ತಾವೆ. ಕೋಟ್ಯಾಂತರ ಆಗಿ ಅವನ್ನ ನಾವು ಭೂಮಿಗೆ ಹಾಕ್ತೀವಿ. ಅವು ನಮ್ಮ ಸಾರ್ವಜನಿಕ ರಂಜಕ ಪೊಟ್ಯಾಸ್ ಕೊಡ್ತಕ್ಕಂಥ ತಾಯಂದ್ರಾಗಿ ಬೆಳಿತಾವೆ. ಈ ಭೂಮಿಯೊಳಗೆ ಸಾರ್ವಜನಿಕ ಹೊರತುಪಡಿಸಿ ಎಲ್ಲ ಪೋಷಕಾಂಶಗಳು ಇವೆ. ವಾತಾವರಣದಲ್ಲಿರತಕ್ಕಂಥ ಸಾರ್ವಜನಿಕರನ್ನು ಹೀರಿಕೊಂಡು ರೈಜೋಬಿಯಂ ಕೊಡ್ತದೆ. ಇದು ಅನ್ನದ್ರವ್ಯಗಳ ದ್ರಬ್ಯತೆ ಆಯಿತು. ಇನ್ನು ಅನ್ನದ್ರವ್ಯಗಳ ಲಭ್ಯತೆ ಬಗ್ಗೆ ನಾನು ಹೇಳಿದೆ. ಇಲ್ಲ ಜೀವಾಮೃತ ಮೊದಲನೇ ಚಕ್ರ ಮುಗಿದೇ ಹೋಯಿತು. ಇನ್ನು 3ನೇ ಚಕ್ರ ಮುಚ್ಚಿಗೆ ಅಂತ ಹೇಳ್ತೀವಿ. ಮುಚ್ಚಿಗೆ ಅಂದರೆ ತಾಯಿ ಮಗುನ ಎತ್ತಿಕೊಂಡಾಗ ಮಳೆ ಬಿಸಿದ್ರೆ, ಗಾಳಿ ಬಂದರೆ, ಹುಡಿ ಬಂದರೆ, ಬಿಸಿಲು ಬಂದರೆ, ಏನೇ ಆದರೆ ತಕ್ಷಣದಲ್ಲಿ ತಾಯಿ ಸರಕು ಹಚ್ಚಿಬಿಡ್ತಾಳೆ. ಅಂದರೆ ಮಗುವಿಗೆ ತೊಂದರೆ ಆಗಬಾರ್ದಂದ್ರೆ. ಇಲ್ಲಿ ನಮ್ಮ ಮಗು ಯಾವುದಂದ್ರೆ ಈ ದೇಸಿ ಎರೆಹುಳನೇ ಮಗು ಇದ್ದಂಗೆ, ಅಲ್ಲಿರ್ತಕ್ಕಂಥ ಅನಂತ ಕೋಟಿ ಸೂಕ್ಷ್ಮಾಣುಜೀವಿಗಳೇ ಮಗು ಇದ್ದಂಗೆ. ನಾವೇನು ಮಾಡಬೇಕು, ಅವುಗಳಿಗೆ ಸೂಕ್ಷ್ಮ ಪರ್ಯಾವರಣವನ್ನು ಸೃಷ್ಟಿ ಮಾಡಬೇಕು ಅವು ಸಂತೋಷವಾಗಿರೋದಕ್ಕೆ. ಸೂಕ್ಷ್ಮ ಪರ್ಯಾವರಣ ಅಂದ್ರೇನು, ಅಲ್ಲಿ 27 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು, ವಾತಾವರಣದಾಗ ಹ್ಯುಮಿಡಿಟಿ 75% ಇರಬೇಕು, ಅಲ್ಲಿ ಭೂಮಿ ಆಳದೊಳಗೆ ತೇವಾಂಶ ಇರಬೇಕು, ಕತ್ತಲಿರಬೇಕು, ನೆರಳಿರಬೇಕು ಅಂತ ಹೇಳ್ತೀವಿ. ಇನ್ನೆಲ್ಲ ರೈತ ಅಬ್ಸರ್ವೇಷನ್ ಮಾಡಲಿಕ್ಕಾಗುತ್ತೆ ಅನ್ನೋದಕ್ಕೆ ಏನು ಅಬ್ಸರ್ವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಭೂಮಿ ಮೇಲೆ ಕಸಕಡ್ಡಿ ಹಾಕಿಬಿಡ್ರಿ, ಅದೇ ಮುಚ್ಚಿಗೆ. ಇನ್ನು ಮುಚ್ಚಿಗೆಯೊಳಗೆ ಹೊದಿಕೆಯೊಳಗೆ 3 ವಿಧಾನದ ಏನು, ಈ ಒಣಬೇಸಾಯದೊಳಗೆ ರೈತರು ಮಧ್ಯಂತರ ಬೇಸಾಯ ಎಡಿ ಮಾಡ್ತಾರಲ್ಲ, ಎಡಿ ಹೊಡಿತಾರಲ್ಲ, ಅದು ಒಂದು ಮೃದಾಚ್ಛಾದನ ಅಂತ ಹೇಳ್ತೀವಿ. 2ನೇದ್ದು ಈ ಸೂರ್ಪಾನ್ ಕಟ್ಟಿಗೆ, ಹತ್ತಿ ಕಟ್ಟಿಗೆ, ಗ್ವಾಯಿನ್ ಜೋಳದ ದಂಟು, ಈ ಕಬ್ಬಿನ ಸೋಗಿ ಇತ್ಯಾದಿ ಯಾವುದೇ ಕೃಷಿ ಪದಾರ್ಥ ತ್ಯಾಜ್ಯ ಇರುತ್ತೆ. ಈವನ್ ಪಾರ್ಥೇನಿಯಂ ಹುಲ್ಲು. ನಾನು ಒಂದು ವಿನಂತಿ ಮಾಡ್ಕೊಂಡು ರೈತರಿಗೆ, ಪಾರ್ಥೇನಿಯಂ ಇದ್ದುದಕ್ಕೆ ಚಿಂತೆ ಮಾಡಬಾರ್ರಿ, ಇರಲಿಲ್ಲ ಅಂದ್ರೆ ಚಿಂತೆ ಮಾಡ್ರಿ. ಬೇರೆ ಯಾರು ಹೊಲದಾಗಲ್ಲ ಬೀಜ ತಂದು ನಿಮ್ಮೆಲ್ಲಾಗ ಒಟ್ಟು ಹಾಕ್ರಿ, ಆದ್ರೆ ಬೀಜ ಆಗೋದಕ್ಕಿಂತ ಮೊದಲು ಅದನ್ನು ಕೊಯ್ದು ಮುಚ್ಚಿಗೆ ಹಾಕ್ಬಿಡ್ರಿ ನೀವು. ಅದು ಅದ್ಭುತವಾದ ಜೀವದ್ರವದ ಉತ್ಪತ್ತಿಗೆ ಅತ್ಯುತ್ತಮ ಬಯೋರಾಸ್, ಜೀವರಾಶಿ ಅದು. ದಯವಿಟ್ಟು ತಿಳ್ಕೊಳ್ಳಿ, ರೈತರು ಸರಿಯಾದ ಭಾವನೆ ಇಟ್ಕೋಬೇಕಾದ್ರೆ, ಕಳೆ ಕಸ ಅಂದ್ರೆ ನಮ್ಮ ಶತ್ರು ಅಲ್ಲ, ಮಿತ್ರ. ಆದ್ರೆ ನಾವು ದುಡಿಸಿಕೊಳ್ಳೋದನ್ನು ಬಳಸ್ಕೊಳ್ತಕ್ಕಂಥ ಕ್ರಮ ನಮ್ಮನ್ನು ಗೊತ್ತಿರಬೇಕು ಅಷ್ಟೇ. ಹೀಗೆ ಮುಚ್ಚಿಗೆ 2ನೇದ್ದು ಕಸಕಡ್ಡಿಯನ್ನು ಭೂಮಿ ಮೇಲೆ ಬಿಸಿಲು ಬೀಳಾರ್ದಂಗೆ ಹಾಕ್ಬಿಡ್ಬೇಕು ಅಷ್ಟೇ. ಇನ್ನು ಕೊನೆಯ ಹಂತ, ಇನ್ನು 3ನೇದ್ದು ಅಂತಂದ್ರೆ ಸಜೀವ ಹಬ್ಬತಕ್ಕಂಥ ಬೆಳ್ಳಿ ವರ್ಗದ ಸಸ್ಯಗಳನ್ನು ಬೆಳೆಸೋದು. ಅಂದರೆ ಕುಂಬಳಕಾಯಿ, ಹೀರೆಕಾಯಿ ಇಂಥವನ್ನೆಲ್ಲ ಹಾಕಿಬಿಟ್ರೆ ಭೂಮಿ ಮೇಲೆ ಸಜೀವ ಹೊದಿಕೆ ಆಗ್ತದೆ, ಭೂಮಿಯಲ್ಲಿ ಬಿಸಿಲು ಬೀಳಾರ್ದಂಗೆ ನೋಡ್ಕೋತಾರೆ. ಇದು ಆಕ್ಚುಲಿ ಮುಚ್ಚಿಗೆ ಅಂತ ಹೇಳ್ತೀವಲ್ಲ, ಮುಚ್ಚಿಗೆಯೊಳಗೆ ಪಾಳೆಕರು ಒಟ್ಟು 50 ಪ್ರಯೋಜನಗಳನ್ನು ಹೇಳ್ತಾರೆ. 50 ಪ್ರಯೋಜನಗಳು, ರೋಗ ಬರಲಾರ್ದಂಗೆ ನೋಡುತ್ತೆ ಅಂತ ಹೇಳ್ತಾರೆ, ವಿಧ ವಿಧವಾದ ಪ್ರಯೋಜನಗಳಿವೆ. ನಾನು ಸಮಯದ ಮಿತಿಯಿಂದಾಗಿ ಕೇವಲ 4 ಪ್ರಯೋಜನಗಳನ್ನು ಹೇಳ್ತೇನೆ. ಈ ಮುಚ್ಚಿಗೆ ಏನು ಮಾಡುತ್ತೆ ಅಂತಂದರೆ, ಬಿದ್ದ ಮಳೆ ನೀರು ಗುರುತ್ವಾಕರ್ಷಣೆ ಶಕ್ತಿಯಿಂದ ಮಳೆಗಾಲದೊಳಗೆ ಭೂಮಿಯೊಳಗೆ ಹಿಂಗತ್ತೆ. ಮಳೆಗಾಲದ ನಂತರ ಭೂಮಿಯೊಳಗೆ ಇರತಕ್ಕಂಥ ತೇವಾಂಶ ಕೇಶಾಕರ್ಷಣೆ ಶಕ್ತಿಯಿಂದ ಮೇಲೆ ಬರ್ತದೆ. ಈ ಮುಚ್ಚಿಗೆ ಅಂತಕ್ಕಂಥ ತಡೆಗೋಡೆ ಇರಲಿಲ್ಲ ಅಂತಂದ್ರೆ ಎವಾಪೊರೇಟ್ ಆಗಿ ಬಾಷ್ಪೀಭವನ ಮೂಲಕ ವಾತಾವರಣ ಸೇರಿಬಿಡುತ್ತಲು. ಆದ ಕಾರಣ ಅದಕ್ಕೆ ತಡೆಗೋಡೆಯಾಗಿ ಆ ಭೂಮಿ ಆಳದಿಂದ ಬಂದಿರತಕ್ಕಂಥ ತೇವಾಂಶ ಬೇರಿಗೆ ಲಭ್ಯ ಹಾಗಾಗಿ ನೋಡ್ಕೊಳ್ಳುತ್ತಿರು. ದಿಸ್ ಇಸ್ ನಂಬರ್ 1. ನಂಬರ್ 2, 1 ಕೆಜಿ ಕಾಷ್ಟ ಪದಾರ್ಥ ವಾತಾವರಣದಿಂದ 1 ದಿವಸಕ್ಕೆ 6 ಲೀಟರ್ ನೀರನ್ನು ಹೀರಿಕೊಂಡು ಭೂಮಿ ಕೊಡುತ್ತೆ. ಈಗ ರಾಜಶೇಖರ ನಿಂಬರಿಗೆ ಅಂತ ಇದ್ದಾರೆ ಇಲ್ಲೇ ಬೆನಕನಹಳ್ಳಿ ಬಿಜಾಪುರ, ಅವರು ಅದ್ಭುತ ನೈಸರ್ಗಿಕ ಕೃಷಿಕರು. ಬರೀ 100 ನಿಂಬೆ ಗಿಡದಿಂದ 1 ವರ್ಷಕ್ಕೆ 10 ಲಕ್ಷ ರೂಪಾಯಿ ಆದಾಯ ತೆಗಿತಾರೆ. ಕುಡಿಯೋದಕ್ಕೆ ನೀರಿಲ್ಲ ಅವ್ರಿಗೆ. ದಯವಿಟ್ಟು ರೈತ ಬಾಂಧವರು ತಿಳ್ಕೋಬೇಕು, ಅವ್ರಿಗೆ ಕುಡಿಯೋದಕ್ಕೆ ನೀರಿಲ್ಲ, ಕುಡಿಯೋದಕ್ಕೆ ನೀರು ಬೇರೆ ಕಡೆ ಅಂತ ಇರ್ತಾರೆ. ಸೊ ಒಣಬೇಸಾಯ ಅಂತಲೇ ಹೇಳ್ಬೋದು. ಒಣಬೇಸಾಯ ಇದ್ರೂ ಕೂಡ ಕೇವಲ 100 ನಿಂಬೆ ಗಿಡದಿಂದ 1 ವರ್ಷಕ್ಕೆ 10 ಲಕ್ಷ ತೆಗಿತಾರೆ. 2006 ಸುಭಾಷ್ ಪಾಳೇಕರ್ ಶಿಬಿರ ಕೂಡಲ ಸಂಗಮ ನಡೆದಿತ್ತು. ಇವರು ಅವಾಗ ರಾಸಾಯನಿಕ ಕೃಷಿ ಮಾಡ್ತಿದ್ರು, 22 ಜನ ಆಳ ಮಕ್ಕಳು ದುಡಿತಾ ಇದ್ರು, 10 ಲಕ್ಷ ರೂಪಾಯಿ ಆದಾಯ ಬರ್ತಿದ್ರು, 10 ಲಕ್ಷ ರೂಪಾಯಿ ಹೋಗ್ಬಿಡ್ತಿತ್ತು. 700 ನಿಂಬೆ ಗಿಡ ಇದ್ವು, ಅದು ಕಂಟ್ರೋ ಹೋಗಿ ಬಂದೆಲ್ಲ ನಾಶ ಆಗ್ತಾ ಇದ್ವು. ಆದ ಕಾರಣ ಆಳುಗಳಿಗೆ ಅದು ಕಡಿಯೋದಕ್ಕೆ ಹೇಳಿದ್ರು. ಅವನ್ನೆಲ್ಲ ಎಲ್ಲ ನಿಂಬೆ ಗಿಡ ಕಡಿಯಿದ್ರಂತ ಪಾಳೇಕರ್ ಶಿಬಿರಕ್ಕೆ ಹೋದ್ರು ಕೂಡಲ ಸಮಯಕ್ಕೆ ಅಲ್ಲಿಗೆ ಹೋದ ಮೇಲೆ ಪಾಲಕರ ವಿಷಯ ಕೇಳಿ ಎಲ್ಲ ಕುತೂಹಲ ಆಯಿತು. ಊರಿಗೆ ಫೋನ್ ಮಾಡಿ ಹೇಳಿದ್ರು, ನಿಮಗೆ ಕಡಿಬೇಡ ನಿಲ್ಲಿಸ್ರಿ, ಇಲ್ಲರೂ ಈಗಾಗಲೇ 600 ಕಡಿದು ಬಿಟ್ಟಿವಿ, 100 ಅವಳದಾವು ಅಂತ ಹೇಳಿಕೊಂಡು ಬಂದು ನೈಸರ್ಗಿಕ ಕೃಷಿ ಮಾಡಿದ್ರು. ಅದ್ಭುತ ಬೆಳವಣಿಗೆ ಆಯಿತು. ಈಗ ಬರೀ ಒಂದು 100 ನಿಂಬೆಗಳಿಂದ 1 ವರ್ಷಕ್ಕೆ 10 ಲಕ್ಷ ರೂಪಾಯಿ ಆದಾಯ ತೆಗಿತಾದ್ರೆ ಅತರ್ಗತ ಹತ್ರ ಬೆನಕನಹಳ್ಳಿ ಅಂತ ರಾಶಿಕರ ನಿಂಬರ್ಗಿ. ದಯವಿಟ್ಟು ರೈತ ಬಾಂಧವರು ತಿಳ್ಕೋಬೇಕು, ಇದೇ ತಿಂಗಳ ಬಹುತೇಕ ಕೊನೆಯ ವಾರದಲ್ಲಿ ಇದೇ ಆಕಾಶವಾಣಿ ಕೇಂದ್ರದಿಂದ ಫೋನಿನ ಕಾರ್ಯಕ್ರಮ ಕೂಡ ಮಾಡೋ ಸಾಧ್ಯತೆ ಇದೆ. ಅವಾಗ ನೀವು ಫೋನ್ಗಳ ಮೂಲಕ ಪ್ರಶ್ನೆಗಳನ್ನು ನಮ್ಮನ್ನು ಕೇಳ್ಬೋದು. ನೀವು ನೈಸರ್ಗಿಕ ಕೃಷಿ ವಿಧಾನ ಬಹಳ ಶ್ರೇಷ್ಠವಾದರು, ಈ ಮುಚ್ಚಿಗೆಯ ಫಲಪ್ರದವಾಗಿ ಕೆಲಸ ಮಾಡ್ತಾನೆ ರಾಶಿಕರ ನಿಂಬರ್ಗಿ ಉದಾಹರಣೆ ಹೇಳಿದೆ ನಾನು. ಬರೀ 1 ಎಕರೆಗೆ ಅವರು ಹಿಂಗಾರು ಜ್ವಾಳ ಹಾಕಿದ್ರು, ಅದು ಮುಂಗಾರಿಯೊಳಗೆ ಈರುಳ್ಳಿ ತೆಗೆದ ನಂತರ ಹಾಕಿದ್ರು. ಹಸಿ ಇತ್ತು, ಹಂಗ ಹರಗೋದ್ಯಾಕ ಹಸಿ ಐತಿ ತಿವಾಂಶ ಐತಿ ಅಂತಕೊಂಡು ಜ್ವಾಳ ಬಿತ್ತಿದ್ರು ಹೊಲದ ಮನಸ್ಸಿಂದ. ಅದು ಗುಂಡಿದೇನಿ ಅವರು ಹೊಲದೊಳಗೆ ಒಂದು 9 ವಯರ್ ಹೋಗಿ ಅವು ಸುತ್ತಾದ ಗಿಡ ಗಂಟೆದವು, ಎಲ್ಲ ತೆನಿ ಪಕ್ಷ ತಿಂದು ಬಚ್ಚ ಆಗಿಬಿಟ್ಟವು. ಇನ್ನು ರಾಶಿ ಮಾಡೋದ್ರಲ್ಲ ಏನೂ ಪ್ರಯೋಜನ ಇಲ್ಲ ಅಂತಕೊಂಡು ಅವ್ರು ಹಂಗ ಬಣಿ ಉಂಟಾಕ ಪ್ರಯತ್ನ ಮಾಡಿದ್ರು. ಒಬ್ರು ಹಿರಿಯರು ಹೇಳಿದ್ರು, ಗುಂಡಿಜೋಳಿ ಅದು ಗುಂಡಿದೇನಿ ಅದು ಗುಂಡಿಜೋಳ ಅಂತಿದೆ, ಅದಕ್ಕೆ ಒಳಗೆ ಕಾಳು ಇರ್ತಾವು, ಇಲಿ ನಾಶಪಡಿಸಿದ್ರೆ ಮೇವು ಹಾಳಿರ್ತು. ಬಂದಷ್ಟು ಬರಲಿ ರಾಶಿ ಮಾಡ್ರಂದ್ರೆ 8 ಕ್ವಿಂಟಲ್ ಆಯ್ತು. ಅವ್ರು 100 ರೂಪಾಯಿ ಒಂದು ಕೆಜಿ ಮಾರ್ತಾರೆ, ಹಿಂಗಾಗಿ 80,000 ರೂಪಾಯಿ ಜ್ವಾಳ ಆಯ್ತು, 20,000 ರೂಪಾಯಿ ಉತ್ಕೃಷ್ಟ ಮೇವಾಯಿತು. ರೈತರು ಆತ್ಮಹತ್ಯೆ ಮಾಡ್ಕೋತಾರೆ, ಒಣಬೆ ಕಬ್ಬು ನಾಶ ಆಯ್ತು, ಹಾಗಾಯ್ತು. ದಯವಿಟ್ಟು ತಿಳ್ಕೊಳ್ಳಿ, ನೈಸರ್ಗಿಕ ಕೃಷಿ ಮಾಡಿ ನೀವು. ಈ ವಾತಾವರಣ ಅಂತಕ್ಕಂಥ ನೀರಿನ ಮಹಾಸಾಗರ ಇದು, ಅದು ಗೊತ್ತಿಲ್ಲ. ಮೊನ್ನೆ ನೀರಿನ ವರ್ತಮಾನ ಮತ್ತು ನಾಳೆಯ ಭವಿಷ್ಯ ಅಂತ ಒಂದು ವಿಚಾರ ಸಂಕಿರಣ ಶಿವಾನಂದ ಕವಳಿ ಅವರು ಮಾಡಿದಾಗ ಅಲ್ಲಿ ಕಳವೆಯಲ್ಲಿ ರಾಶಕರ ನಿಂಬರಿಗೆ ಅಲ್ಲಿ ಗೆಸ್ಟ್ ಆಗಿ ಹೋಗಿದ್ರು. ಅವ್ರು ಹೇಳಿದ್ರಂತೆ, ಕರ್ನಾಟಕದಲ್ಲಿ ಈ ವಾತಾವರಣ ನೀರಿನ ಮಹಾಸಾಗರದೆಲ್ಲ ನಾನೊಬ್ಬನೇ ಒಡೆಯ ಅದಕ್ಕೆ ಅಂತ ಹೇಳಿದ್ರಂತೆ ರಾಶಕರ ನಿಂಬರಿಗೆ. ಆ ಶಕ್ತಿ ರೈತನಿಗೆ ಫೋರ್ಸ್ ಎಲ್ಲಿಂದ ಬರುತ್ತೆ, ಅದರ ಫಲವನ್ನು ಅವ್ರು ಪಡ್ಕೊಂಡಿದ್ದಾರೆ. ಹೀಗಾಗಿ ನೈಸರ್ಗಿಕ ಸೃಷ್ಟಿದ್ದು ಮುಚ್ಚಿಗೆ ಕೂಡ ಮಾಡೋದು. ಇನ್ನು ಕೊನೆ ಚಕ್ರ ವಾಪಸ ಅಂದ್ರೆ ಏನು, ನೀರು ಸಾಕಷ್ಟು ಹಾಯಿಸ್ಬೇಡಿ. ನಮ್ಮ ರೈತರ ತಪ್ಪು ಕಲ್ಪನೆ, ಹೈಬ್ರಿಡ್ ಬೀಜ ತರೋದು, ಗೊಬ್ಬರ ಜಾಸ್ತಿ ಹಾಕೋದು, ನೀರು ಜಾಸ್ತಿ ಹಾಕೋದು, ಎಣ್ಣೆ ಜಾಸ್ತಿ ಹೊಡೆಯೋದು ಒಂದು ಪ್ರತಿಷ್ಠೆ ವಿಷಯ ಆಗಿಬಿಟ್ಟದ್ದು. ಹೀಗಾಗಿ ನೀರನ್ನ ಒಂದು ಸಾಲ ಬಿಟ್ಟು ಒಂದು ಸಾಲಿಗೆ ಹಾಯಿಸ್ರಿ, ಅಂದ್ರೆ 50% ಉಡಿಸ್ತೀವಿ. ಈ ಭೂಮಿ ಆಳದಿಂದ ಬರ್ತಕ್ಕಂಥ ತೇವಾಂಶ ಯಾವ ಪ್ರಾಟ ಆಗಲಾರ್ದ ಮುಚ್ಚಿ ನೋಡುತ್ತಲ್ಲ, ಅಲ್ಲಿ 25% ನೀರು ಉಡುತ್ತದೆ. 1 ಕೆಜಿ ಕಾಷ್ಟ ಪದಾರ್ಥ ಒಂದು ದಿವಸಕ್ಕೆ 6 ಲೀಟರ್ ನೀರು ವಾತಾವರಣದಿಂದ ಹೀರ್ಕೊಳ್ಳುತ್ತಲ್ಲ, ಅಲ್ಲಿ 15% ಉಡಿಸ್ತೀವಿ. ಇದನ್ನೆಲ್ಲ ಲೆಕ್ಕ ಮಾಡಿದ್ರೆ ನೈಸರ್ಗಿಕ ಕೃಷಿಯಿಂದ ಒಟ್ಟು 90% ನೀರಿನ ಉಳಿತಾಯ ಆಗುತ್ತೆ, ವಿದ್ಯುತ್ ಉಳಿತಾಯ ಆಗುತ್ತೆ, ಮಾನವ ಗಂಟೆಗಳು ಉಳಿತಾಯ ಆಗುತ್ತೆ, ವಿದೇಶಿ ವಿನಿಮಯ ಉಳಿಸಬಹುದು ನಾವು, ದೇಶ ಕಟ್ಟು ಕೆಲಸದೊಳಗೆ ನೀವು ಪಾತ್ರ ವಹಿಸ್ತೀರಿ, ಬಡ ಬರೋಗಡನ್ನ ತೆರಿಗೆ ಹಣದ ಮೌಲ್ಯವರ್ಧನೆ ಆಗುತ್ತೆ, ಗಾಂಧೀಜಿ ಕನಸಿದ ರಾಮಜನ ಸೃಷ್ಟಿಯಾಗುತ್ತೆ, ದಯವಿಟ್ಟು ನೈಸರ್ಗಿಕ ಕೃಷಿ ಅನುಷ್ಠಾನ ಮಾಡಿ. ಇನ್ನು ಕೀಪಿಂಗ್ ಕ್ವಾಲಿಟಿ ಬಗ್ಗೆ ನಾನು ಹೇಳ್ತೀನಿ. ರಾಜಶೇಖರ್ ನಿಂಬಿರಿಗೆ ನಿಂಬೆ ಹಣ್ಣು ಒಂದು ಟೇಬಲ್ ಮೇಲೆ ಇಡ್ರಿ, 27 ದಿವಸ ಬಿಟ್ಟು ನೋಡ್ರಿ, ಅದು 27 ದಿವಸ ಆದ್ರೂ ಹಂಗೆ ಇರ್ತದೆ, ಅಂತ ಒಂದು ಕೀಪಿಂಗ್ ಕ್ವಾಲಿಟಿ ಇರ್ತದೆ. ನಿಸರ್ಗ ನಾಗೇಶ್ ಅಂತ ತುಮಕೂರ್ಲಿದಾರ, ರಾಜಾ ತಳಿ ಅಂತ ಒಂದು ಭತ್ತ ಬೆಳೀತಾರೆ ನಿಸರ್ಗ ನಾಗೇಶ್ ಅವರು, ಅದು 48 ತಾಸು ಆದ್ರೂ ಅನ್ನ ಹಳಸಂಗಿಲ್ಲ. ಅವ್ರ ಮನೆಯಾಗ ಮೂಲಂಗಿ ಸಾರು ಮಾಡಿದ್ರೆ ಇಡೀ ಊಣಿ ಜನರಿಗೆ ಗೊತ್ತಾಗುತ್ತೆ ವಾಸನೆಯಿಂದ ನಿಸರ್ಗ ನಾಗೇಶ್ ಮನೆಗೆ ಇವತ್ತು ಮೂಲಂಗಿ ಸಾರು ಮಾಡ್ತಾರೆ. ಇದೆಲ್ಲ ಕೀಪಿಂಗ್ ಕ್ವಾಲಿಟಿ ಆಫ್ ದಿ ನೈಸರ್ಗಿಕ ಕೃಷಿ. ದಯವಿಟ್ಟು ರೈತ ಬಂದವರು ತಿಳ್ಕೊಳ್ಬೇಕು ಇವೆಲ್ಲ ಬೆನಿಫಿಟ್ಸ್. ಅದ್ಭುತ ಮಾಹಿತಿ ತಮ್ಮ ಹತ್ರ, ಬಹಳ ಸಂತೋಷ ಆಯ್ತು. ಈಗ ಇಷ್ಟೆಲ್ಲ ಮಾಹಿತಿಗಳು ತಾವು ಕ್ರೋಢೀಕರಿಸಿ ಹೇಳಿದ್ರಿ, ನಮ್ಮ ರೈತ ಬಾಂಧವರಿಗೆ ಇದೆಲ್ಲ ಒಂದು ಸ್ವಲ್ಪ ಮಾಡಬೇಕು ಅಂದ್ರೆ ಏನಾಗಿದೆ ಅವ್ರಿಗೆ, ಅದು ಮೊದಲಿಂದನೇ ಅದು ಹ್ಯಾಬಿಟ್ ಆಗಿಬಿಟ್ಟು ಇದೇ ತರ ಮಾಡೋದು ಅಂತ. ಇದು ನೈಸರ್ಗಿಕ ಕೃಷಿಯ ಒಂದು ಪವಾಡ ಸದೃಶ ಒಂದು ಲಾಭಗಳಿದಾವೆ ಇದರಲ್ಲಿ. ನೋಡಿ, ನೀವು ಒಳ್ಳೆ ಶಬ್ದ ಬಳಸಿದ್ರಿ, ಪವಾಡ ಸದೃಶ. ನಾನು ಅಲ್ಲಲ್ಲಿ ರೈತರಿಗೆ ಪ್ರಮೋಟ್ ಮಾಡ ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕಿರ್ತಾರೆ, ನನ್ನ ಬ್ಯಾನರ್ಲಿ ಪವಾಡ ಸದೃಶ ಪ್ರಣಾಮ ಅಂತಾನೆ ಹಾಕಿದ ಶಬ್ದನೇ, ಪವಾಡ ಸದೃಶನೇ ಇದು, ತಿಳ್ಕೊಳ್ಬೇಕಟ್ಟೆ ನಾವು. ಹೌದು, ಅಂದ್ರೆ ಈಗ ತರಬೇತಿ ವಿಧಾನಗಳು ಬೇಕಲ್ಲ, ಯಾಕಂದ್ರೆ ಅವ್ರು ನಾವು ಮೊದಲು ತಯಾರು ಸಮಗ್ರ ಮಾಹಿತಿ ಯಾವ ರೀತಿ ಅವರಿಗೆ ತರಬೇತಿ ಕೊಡೋ ಸಾಧ್ಯತೆಗಳು? ನೋಡಿ, ಕರ್ನಾಟಕದಲ್ಲಿ 2 ಸಾಧ್ಯತೆಗಳಿವೆ. ಏನಂದ್ರೆ, ನಾವು ನೈಸರ್ಗಿಕ ಕೃಷಿ ಆಂದೋಲನ ವೇದಿಕೆ ಅಂತ ಮಾಡ್ಕೊಂಡಿದ್ವಲ್ಲ, ನಾನು ಮಾಧ್ಯಮ ಸಂಯೋಜಕ ಕೆಲಸ ಮಾಡ್ತಾ ಇದ್ದೀನಿ. 2 ಪಾಲಕರ ವರ್ಕ್ಶಾಪ್ ಈಗ ಚಾಮರಾಜನಗರದಲ್ಲಿ ನಡೀತಾ ಇದೆ, ಇವತ್ತು ಕೊನೆ ದಿವಸ ಅದು. 2 ವರ್ಷಕ್ಕೆ 2 6 ತಿಂಗಳಿಗೊಂದು ಕರ್ನಾಟಕದ ಯಾವುದೇ ಒಂದು ಭಾಗದಲ್ಲಿ 4-5 ದಿವಸ ಸೆಮಿನಾರು ವರ್ಕ್ಶಾಪ್ ಕಾರ್ಯಾಗಾರ ಮಾಡ್ತಾ ಇರ್ತೀವಿ. ಕೊನೆಯಲ್ಲಿ ಅನೌನ್ಸ್ ಮಾಡ್ತಕ್ಕಂಥ ನನ್ನ ಫೋನ್ ನಂಬರ್ ನೀವು ರೆಕಾರ್ಡ್ ಮಾಡಿಕೊಡಿ, ದಾಖಲೆ ಇಟ್ಕೊಳ್ಳಿ, ಆಗಾಗ ಕೇಳ್ತಾ ಇರಿ. ಎರಡನೇದು ಹಾನಗಲ್ ತಾಲೂಕು, ಹಾವೇರಿ ಡಿಸ್ಟಿಕ್ ಹಾನಗಲ್ ತಾಲೂಕಿನೊಳಗೆ ಮಾಕಪ್ಪ ಅಂತ ಒಂದು ಹಳ್ಳಿ ಅದ, ಅಲ್ಲಿ ಹೊಂಗನಸುವಂಥ ಒಂದು ನೈಸರ್ಗಿಕ ಕೃಷಿ ತರಬೇತಿ ಕೇಂದ್ರ ಅದ. ಅಲ್ಲಿ ತರಬೇತಿಯನ್ನು ನಾವು ಕೊಡ್ತೀವಿ, 1 ದಿವಸದ್ದು ಪಂತ್ ತಗೋಬಹುದು, ಅಥವಾ ಪೋಸ್ಟ್ ಮೂಲಕ ಹುಪಿಪ್ ಮೂಲಕ ನಾವು ಬರೆದು ಪುಸ್ತಕ ತರಿಸ್ಕೊಂಡ್ರೆ ಸಾಕು, ಎಲ್ಲೂ ತರಬೇಕು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಆ ಪುಸ್ತಕವನ್ನು ಸಮಗ್ರವಾಗಿ ಓದಿಬಿಟ್ರೆ ಸಾಕು, ನೈಸರ್ಗಿಕ ಅನುಷ್ಠಾನ ಮಾಡತಕ್ಕಂಥ ವಿಧಾನ ಅದರಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಅದರೊಳಗೆ ಬೆಳೆವಾರಿ ಇಳುವರಿ ಮಾಹಿತಿ ಕೊಟ್ಟಿದ್ದೀವಿ, ಎಕರೆವಾರಿ ಇಳುವರಿ ವ್ಯತ್ಯಾಸ, ಮತ್ತು ನಿಮ್ಮ ಭಾಗದೊಳಗೆ ಯಾರು ನೈಸರ್ಗಿಕ ಕೃಷಿ ಮಾಡ್ತಾರೆ ಅವ್ರ ವಿಳಾಸ ಫೋನ್ ನಂಬರ್ ಇದೆ. ನಿಮ್ಮ ಜಿಲ್ಲೆಯೊಳಗೆ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂಥ ನೈಸರ್ಗಿಕ ಕೃಷಿ ಮಾಡ್ತಕ್ಕಂಥ ರೈತರ ಹತ್ರ ಹೋಗಿಬಿಟ್ರೆ ಅಲ್ಲಿ ಅನುಭವ ವಿನಿಮಯ ಮಾಡಿಕೊಳ್ಳಿ, ಅವ್ರ ತರಬೇತಿ ಅವ್ರ ಹತ್ರ ತಗೊಳ್ಳಿ, ಮಾಹಿತಿ ತಗೊಳ್ಳಿ, ಸುಲಭವಾಗಿ ಸಾಧ್ಯ ಇದೆ. 2, ನೈಸರ್ಗಿಕ ಕೃಷಿ 1, ಕಾರ್ಯಾಗಾರ 6 ತಿಂಗಳು ಬರೆ. ಹೊಂಗನಸ ಒಂದು ನೈಸರ್ಗಿಕ ಕೃಷಿ ತರಬೇತಿ ಕೇಂದ್ರ ನಾವು ಮಾಡಿದ್ವಿ, ಅಲ್ಲಿಗೆ ಬಂದ್ವಿ. ಪೋಸ್ಟ್ ಮೂಲಕ ನೀವು ಪುಸ್ತಕ ತರಿಸ್ಕೊಳ್ಳಿ, ಜೊತೆಗೆ ಅದ್ರಾಗ ಇರತಕ್ಕಂಥ ಫೋನ್ ನಂಬರ್ ಮೂಲಕ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂಥ ರೈತರ ಸಂಪರ್ಕ ಮಾಡಿಕೊಳ್ಳೋದ್ರ ಮೂಲಕ ಕೂಡ ಇದರ ಮಾಹಿತಿಯನ್ನು ಅಧಿಕೃತವಾಗಿ ಮತ್ತು ವಿಸ್ತೃತವಾಗಿ ನೀವು ಪಡೆಯಬಹುದು. ಶಂಕರಣ್ಣವರೇ, ಅಂದ್ರೆ ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದ್ರೆ, ಮತ್ತೆ ಅವರಿಗೆ ಕೂಡ ಸಾಕಷ್ಟು ಆಸಾದಾಯಕ ಮಾತುಗಳನ್ನು ಹೇಳಿದ್ರೆ, ಅಂದ್ರೆ ಯಾವ ರೀತಿ ಸಂಪರ್ಕ ಮಾಡಿದ್ರೆ ಮಾಹಿತಿ ಸಿಗ್ತದೆ ಮಾಡಬಹುದು ಅಂತ ಹೇಳಿ. ಆಗ್ಲೇ ನೀವು ಹೇಳ್ತಾ ಇದ್ರೆ ಕೃಷಿ ಉತ್ಪನ್ನಗಳ ಒಂದು ಗುಣಮಟ್ಟದ ಬಗ್ಗೆ, ತುಂಬಾ ವೆಚ್ಚವನ್ನು ಉಡಿಸ್ತೀವಿ, ಅಮೃತಮಯವಾಗಿರ್ತದ ರುಚಿ ನೋಡಿ. ನೀವು ಆಶ್ಚರ್ಯ ಪಡಿದ್ರೆ ಶೇಂಗಾ ಕಳೆದಿನ ನೈಸರ್ಗಿಕ ಕೃಷಿ ಒಳಗೆ ಬೆಳೆದಿದ್ದೇನೆ ಅದ್. ಈಗ ನಾವು ಎಣ್ಣೆ ಎಲ್ಲ ರುಚಿ ಕಳ್ಕೊಂಡ್ಬಿಡ್ತೀವಿ, ಫುಡ್ ಅಡಲ್ಟ್ರಸ್ ಅನ್ನೋದಿಲ್ಲ. ಈಗ ಏನಾಗಿದೆ, ಎರಡು ಇಲ್ಲಿ ಪರಾಗಧಾನಿಗಳು ನಾಶ ಆಗ್ಬಿಟ್ಟು. ಕಳೆದ ಒಂದು ದಶಕದೊಳಗೆ ಪರಾಗಸ್ಪರ್ಶದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥ ಎಲ್ಲ ಪರಾಗ ಜೀವಜಂತನ ಕಳ್ಕೊಂಡ್ಬಿಟ್ಟಿವಿ. ಪಾತ್ರಗಿತ್ತು ಹೋಯ್ತು, ಜೀವನಹುಳ ಹೋಯ್ತು, ಅವೆಲ್ಲ ಹೋಗ್ಬಿಟ್ಟು. ಹೀಗಾಗಿ ವಿಟಮಿನ್ಸ್ ಇಲ್ಲ, ಕಾರ್ಬೋಹೈಡ್ರೇಟ್ಸ್ ಇಲ್ಲ, ಸತ್ವ ಇಲ್ಲ, ರುಚಿ ಇಲ್ಲ, ಬಣ್ಣ ಇಲ್ಲ, ಈ ಸತ್ವ ಇಲ್ಲ, ಶಕ್ತಿ ಇಲ್ಲ, ಏನೂ ಇಲ್ಲ, ಲಘು ಪೋಷಕಾಂಶಗಳು ನಿರ್ನಾಮ ಆಗಿಬಿಟ್ಟಿದ್ದವು. ಹೀಗಾಗಿ ಈ ವಿಟಮಿನ್ಸ್ ಕಾರ್ಬೋಹೈಡ್ರೇಟ್ಸ್ ಇವು ಯಾವೂ ಇಲ್ಲ, ಹೀಗಾಗಿ ಅದು ರುಚಿ ಬಣ್ಣ ಎಲ್ಲ ಹೋಗಿದೆ. ಎಲ್ಲವುಗಳ ಸೃಷ್ಟಿ ಆಗಬೇಕಾದ್ರೆ, ಪುನರುತ್ಥಾನ ಆಗಬೇಕಾದ್ರೆ ನೈಸರ್ಗಿಕ ಕೃಷಿ ಅನುಷ್ಠಾನ ತುಂಬಾ ಅವಶ್ಯಕತೆ ಇದೆ. ಅಂದ್ರೆ ಆ ಒಂದು ಗುಣಮಟ್ಟ ಬಹಳ ಬೆಳೆದಂಗಿರುವಂತದ್ದು, ಆಮೇಲೆ ಅದು ರುಚಿಕಟ್ಟಾಗಿರುವಂತದ್ದು ನಿಜ ಕೂಡ ಅದು ಖಂಡಿತ ಸಾಧ್ಯ ಇದೆ. ಹಾ, ನಿರೀಕ್ಷಣೆ ಮಾಡಿಲ್ಲ ಇಲ್ಲಿವರೆಗೆ, ಆ ತರ ಆಗಿದೆ. ಈಗ ಇನ್ನೊಂದು ತಾವು ಹೇಳ್ತಾ ಇದ್ರಿ ಶಂಕರಣ್ಣ ಅವರೇ, ಈಗ ಎಲ್ಲ ಕಡೆ ಪರಿಸರದಲ್ಲಿ ನೀರಿನ ಬಗ್ಗೆ ಹಾಹಾಕಾರ, ನೀರನ್ನು ನಾವು ರಕ್ಷಣೆ ಮಾಡಬೇಕು, ಅಂತರ್ಜಲ ಉಳಿಸ್ಬೇಕು ಅಂತೇಳಿ ತಾವು ನೈಸರ್ಗಿಕ ಕೃಷಿ ಬಗ್ಗೆ ಆಗ್ಲೇ ಮಾತಾಡ್ತಾ ಹೇಳಿದ್ರಿ. 90% ನೀರನ್ನ ನಾವು ನೈಸರ್ಗಿಕವಾಗಿ ತಗೊಳ್ಬಹುದು, ನಾವು ಭೂಮಿ ಮೇಲಿಂದನ ತಗೊಳ್ಳೋ ಸಾಧ್ಯತೆ ಇದೆ ನಾವು ನೈಸರ್ಗಿಕ ಕೃಷಿಯನ್ನು ನಾವು ಅನುಷ್ಠಾನ ಮಾಡಿದೆ ಅಂತೇಳಿ. ಒಟ್ಟಾರೆ ಅಂದ್ರೆ ಈ ನೀರಿನ ನಿರ್ವಹಣೆ ಮಾಡೋದು ಹೇಗಿದೆ ಅಲ್ಲ, ಇದು ನಿಜವಾಗಿ ಅಂಥ ಒಂದು ಒಣ ಬೇಸಾಯ ಮಾಡೋರು ಕೂಡ ನೀರಿನ ನಿರ್ವಹಣೆ ಒಂದು ಕಲಿತ್ರೆ, ನೈಸರ್ಗಿಕ ಕೃಷಿಯನ್ನು ಕಲಿತ್ರೆ ಬದುಕು ಬಂಗಾರ ಆಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನೋಡಿ, ನಮ್ಮ ಕರ್ನಾಟಕ ಅಲ್ಲ ಇಂಡಿಯಾ ಅಲ್ಲ, ಇಡೀ ಮೂರನೇ ಮಹಾಯುದ್ಧದ ನೀರಿಗಾಗಿ ಅಂತಾನೆ ಹೇಳ್ತಾರೆ. ಇಡೀ ಜಗತ್ತಿಗೆ ನೀರಿನ ವಿಷಯವಾಗಿ ಇವತ್ತು ಬೃಹದಾಕಾರದ ಮೂರು ಸಮಸ್ಯೆಗಳಂದ್ರೆ, ಒಂದು ಆಹಾರ ಭದ್ರತೆ, ಎರಡನೇದು ಆಹಾರ ಸುರಕ್ಷತೆ, ಮೂರನೇದು ನೀರಿನ ಬಗ್ಗೆ ಇರತಕ್ಕಂಥ ಆಹಾರ. ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಆಗಬೇಕಾದ್ರೆ ನೈಸರ್ಗಿಕ ಅನುಷ್ಠಾನ ಜಗತ್ತಿನಾದ್ಯಂತ ಅನುಷ್ಠಾನಗೊಳ್ಬೇಕಂತ ನಾನು ಅಪೇಕ್ಷೆ ಪಡ್ತೇನೆ. ನೀರಿನ ಪರಿಹಾರ ಹೇಗೆ ಸಾಧ್ಯ ಇದೆ ಅಂತಂದ್ರೆ, ಈಗ ಬೀಳತಕ್ಕಂಥ ಮಳೆ ನೀರನ್ನು ಸಂಪೂರ್ಣವಾಗಿ ನಾವು ಪ್ರಯೋಜನ ಮಾಡಿಕೊಂಡ್ರೆ, ಭೂಮಿಯೊಳಗೆ ಇಂಗಿಸಿದ್ರೆ ಈಗ ಪಡಿತಕ್ಕಂಥ ಇಳುವರಿ 5 ಪಟ್ಟು ಇಳುವರಿ ಅಂತ ಪಡೆಯೋದಕ್ಕೆ ಸಾಧ್ಯ ಇದೆ. ನೀರಿನ ಬಗ್ಗೆ ಒಂದು ಸಣ್ಣ ಸೂತ್ರ ಹೇಳ್ತೇನೆ, ರೈತ ಮಾಡೋರು ತಿಳ್ಕೊಡ್ರಿ. ನಿಮ್ಮ ತಾಲೂಕು ಜಿಲ್ಲಾದೊಳಗೆ ಬೀಳತಕ್ಕಂಥ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ತಹಸೀಲ್ದಾರ್ ಆಫೀಸ್ನ ಗೊತ್ತಾಗುತ್ತೆ, ಇಡಿ ಆಫೀಸ್ನ ಗೊತ್ತೆ, ಜಿ ಡಿ ಆಫೀಸ್ನ ಗೊತ್ತಾಗುತ್ತೆ, ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಗೊತ್ತು ಮಾಡಿಕೊಡ್ರಿ. ಅದು ಒಂದು ಅಂಕಿ ಬರ್ತದೆ, ಆ ಅಂಕಿಗೆ ನೀವು 10 ಭಾಗಿಸ್ರಿ, ಎಷ್ಟು ಮಿಲಿಮೀಟರ್ ಅಂತ ಕೊಡ್ರಿ, 10 ಭಾಗಿಸಿದ್ರೆ ಒಂದು ಸಂಖ್ಯೆ ಬರುತ್ತಲ್ಲ, 800,000 ಲೀಟರ್ ನೀರು ಪ್ರತಿ ಹೆಕ್ಟ್ರಿಗೆ ನಿಮ್ಮ ಭೂಮಿಯೊಳಗೆ ಇಂಗಿಸ್ಲಿಕ್ಕೆ ಸಾಧ್ಯ ಇದೆ. ಬೀಳುತ್ತೆ, ಭೂಮಿಯಿಂದ ಬೀಳುತ್ತೆ ಮಳೆ, ಆಕಾಶದಿಂದ ಬೀಳುತ್ತೆ. ಆದ ಕಾರಣ ಇಷ್ಟು ನೀರು ಅದರೊಳಗೆ ಒಂದು 40% ಹರಿದು ಹೋಗ್ಬಿಡ್ತಾರೆ ಮಳೆಗೆ, ಇನ್ನೊಂದು 40% ಬಾಷ್ಪೀಭವನದ ಮೂಲಕ ವಾತಾವರಣ ಸೇರ್ಕೊಂಡ್ಬಿಡ್ತಾರೆ, ಬರೀ 15-20% ಮಾತ್ರ ನೀರಿನ ಬಳಕೆ ಮಾಡ್ಕೊಳ್ತಾ ಇದೀವಿ. ಹೀಗೆ ಆಕಾಶದಿಂದ ಸುರಿಯತಕ್ಕಂಥ ಒಟ್ಟು ಮಳೆನ ನಾವು ಸಂಪೂರ್ಣ ಬಳಕೆ ಮಾಡಿಕೊಂಡ್ರೆ ಈಗ ಪಡಿತಕ್ಕಂಥ ಕೃಷಿ ಆದಾಯದ 5 ಆದಾಯವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಒಂದು ಜೊತೆಗೆ ನೈಸರ್ಗಿಕ ಕೃಷಿ ಅನುಷ್ಠಾನಗೊಂಡ ಭೂಮಿ ಬೇರೆ ಕಡೆಯಿಂದ ನೀರು ತಂದು ಹರಿಸ್ರಿ ಅದ ಅಂತ ಎಂದೂ ಅಂಗಲಾಚುರಿಲ್ಲ. ಯಾಕಂದ್ರೆ ಅದಕ್ಕೆ ಸಾಮರ್ಥ್ಯ ಅದ, ಸ್ವಸಾಮರ್ಥ್ಯದ ಬಿದ್ದ ಮಳೆ ನೀರನ್ನು ಸಂಪೂರ್ಣವಾಗಿ ಇಂಗಿಸಿಕೊಳ್ತಕ್ಕಂಥ ದುಡಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಅದಕ್ಕಿದೆ. ಆದ ಕಾರಣ ಮೋಡ ಬಿತ್ತನೆ ಬೇಡ, ನದಿ ಜೋಡಣೆ ಬೇಡ, ಆಣೆಕಟ್ಟು ಬೇಡ, ಕಾಲುವೆ ಬೇಡ, ಅನುದಾನ ಬೇಡ, ಬೇಡವೇ ಬೇಡ, ಬೇಡ ನಿರಾಕರಿಸುವುದು ನೈಸರ್ಗಿಕ ಕೃಷಿ ಮತ್ತು ನಿಮ್ಮನ್ನು ಸ್ವಾವಲಂಬಿಯನ್ನಾಗಿ ಮಾಡ್ತಾರೆ. ದಯವಿಟ್ಟು ರೈತ ಬಂದವರು ತಿಳ್ಕೊಳ್ಬೇಕು, ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಈ ಕೊನೆಗೆ ನಮ್ಮ ಫೋನ್ ನಂಬರ್ ಕೂಡ ಹೇಳ್ತೀವಿ, ನಮ್ಮ ಸಂಪರ್ಕದಲ್ಲಿರಿ, ತರಬೇತಿಗೆ ಬನ್ನಿ. ನೀವು ಇದರಿಂದ ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆ ಇದ್ದಾರೆ, ಅವ್ರ ಸಂಪರ್ಕದಲ್ಲಿದ್ದುಕೊಂಡು ನೀವು ಅತ್ಯಂತ ಸ್ವಾವಲಂಬಿ ಬದುಕನ್ನು ಬಾಳೋದಕ್ಕೆ ಸಾಧ್ಯ ಇದೆ ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಶಂಕರಣ್ಣ ಅವರೇ, ಬರಗಾಲದ ಬೇನೆಯಿಂದ ಬೈತಾರಂತಹ ಗದಗ ಜಿಲ್ಲೆಗೆ ತಾವು ಸೇರಿದಂಥವ್ರು, ಏನಿದೆ ಅಂತ ಒಂದು, ಯಾಕಂದ್ರೆ ನೀವು ಇಷ್ಟುವರೆಗೆ ಮಾಹಿತಿ ಕೊಟ್ಟದ್ದು ನೈಸರ್ಗಿಕ ಕೃಷಿ ಬಗ್ಗೆ ನೋಡಿದ್ರೆ ಒಂಥರ ವಾಕಿಂಗ್ ಎಂಚ ಕ್ಲಬ್ ಥರ, ಅಂದ್ರೆ ತುಂಬಾ ಬೃಹತ್ ಆದ ಮಾಹಿತಿ ಕೊಟ್ಟಿದ್ರು ಮತ್ತು ಸಾಕಷ್ಟು ಬದಲಾವಣೆ ನಿಮ್ಮಲ್ಲಿ ಕಾಣ್ತದೆ. ಆ ಒಂದು ನಿಮ್ಮ ಬದುಕಿನ ಬದಲಾವಣೆ ಏನಿದೆ ಅಲ್ಲ, ಒಬ್ಬ ಕೃಷಿ ಅಧಿಕಾರಿಯಿಂದ ಹಿಡಿದು ಒಬ್ಬ ಈ ನೈಸರ್ಗಿಕ ಕೃಷಿ ಪಂಡಿತ ಆಗಿ ನೀವು ಬಂದ್ರಲ್ಲ, ಸಂಕ್ಷಿಪ್ತವಾಗಿದ್ದ ಒಂದು ವಿಧಾನ ಅಂದ್ರೆ ಯಾವ ರೀತಿ ಇದು ಸಾಧ್ಯ ಆಯಿತು ಹೇಳ್ಬೋದಾ? ನನಗೆ ನನ್ನನ್ನು ಒಳಗೊಂಡು ಬಹಳ ಜನರೊಳಗೆ ಕುತೂಹಲ ಮತ್ತು ಬೆರಗಿಲ್ಲ, ನಮಗೆ ಕುತೂಹಲ ಮತ್ತು ಬೆರಗಿಲ್ಲ ಅಂತಂದ್ರೆ ಯಾವುದೇ ಕ್ರಿಯಾಶೀಲತೆ ಸೃಜನಿಸ ಮನುಷ್ಯನ ಸಾಧ್ಯವೇ ಆಗೋದಿಲ್ಲ. ಈಗ ನಾನು ಆಯಿಲ್ ಪುಲ್ಲಿಂಗ್ ಅಂತ ಇದ್ದೆ, ನೈಸರ್ಗಿಕ ಕೃಷಿಯವ್ರ ಜೊತೆಗೆ ಆಯಿಲ್ ಪುಲ್ಲಿಂಗ್ ಪ್ರಮೋಟ್ ಮಾಡಕ್ಕೆ ಓಡಾಡ್ತಿದ್ದೆ. ರೈತರು ಹೇಳಿದ್ರು ನೀವು ಆಯಿಲ್ ಪುಲ್ಲಿಂಗ್ ತೈಲ ಮುಖ ಸಚಿವ ಜೊತೆಗೆ ನೈಸರ್ಗಿಕ ಕೃಷಿ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಆನಂತರ ಇದನ್ನು ನಾನು ಒಂದು ಗಮನದಲ್ಲಿಟ್ಟುಕೊಂಡೆ. ಈಗ ಮೊನ್ನೆ ಪ್ರಕಾಶ್ ಭಟ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕರು. ಅವರು ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬರೆದಾಗ, ಈ ಆಣೆಕಟ್ಟಿಗಿರ್ತಕ್ಕಂಥ ಗ್ಲಾಮರು ಮರ ಆಧಾರಿತ ಕೃಷಿ ಮೂಲಕ ಭೂಮಿಯೊಳಗೆ ನೀರು ಇಂಗಿಸೋದ್ರ ಬಗ್ಗೆ ಇಲ್ಲ, ಗ್ಲಾಮರ್ ಅನ್ನು ಶಬ್ದಪಡಿಸಿದ್ರು. ಏನಾಗಿದೆ, ನಮಗೆ ದುಡ್ಡು ಬೇಕು, ಅನುದಾನ ಬೇಕು, ಗ್ರಾಂಟ್ ಬೇಕು ಅಂತೀವಿ, ಏನೂ ಬೇಕಾಗಿಲ್ಲ, ಇಲ್ಲಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಮಾಡಿದ್ರೆ ಸಾಕು. ಇಲ್ಲೇ ಬಿಜಾಪುರ ಜಿಲ್ಲೆಯೊಳಗೆ ಮುದ್ದೆ ಮೇಳದೊಳಗೆ ಒಬ್ಬರು ಜೆಡ್ಪಿ ಮೆಂಬರ್ ಇದ್ದಾರೆ, ಮುನ್ನಾದನಿ ಅಂತ ಹೇಳ್ತಾರೆ, ನಾಡಗೌಡ ಅಂತ. ಅವ್ರು ನೈಸರ್ಗಿಕ ಕೃಷಿ ಒಣಬೇಸರೊಳಗೆ 250 ಎಕರೆ ಮಾಡ್ತಾರೆ, ಅಲ್ಲಿ ಹೋಗಿ ಕೇಳ್ಕೊಂಡ್ಬರ್ದಿ. ಗದಗ ತಾಲೂಕಿನೊಳಗೆ ಶಂಭು ಹುಳಿಗೆ ಹಾಳ್ಕೆರೆ ಅಂತ ಒಬ್ಬರು ರೈತರು ಇದ್ದಾರೆ, ಅವ್ರು ನಾವು ಕೂಡಲ ಸಮ ಕರ್ಕೊಂಡು ತರಬೇತಿ ಕೊಡ್ತಿದ್ವಿ, ಅವ್ರು 180 ಎಕರೆ ಮಾಡ್ತಾರೆ. ಏನಾಗಿದೆ, ನಮ್ಮಲ್ಲಿ ಕುತೂಹಲ ಎಲ್ಲ ಬೆರಗಿಲ್ಲ, ಅಕ್ಕಪಕ್ಕದಾಗ ಮಾಡ್ತಾ ಇದ್ರು ಕೂಡ ಚಲೋ ಮಾಡ್ತಿರ್ಬಿಟ್ರಿ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ, ಹೊಗಳ್ತಾರೆ. ಅವ್ರಂಗೆ ಮಾಡಂದ್ರೆ ಎಲ್ಲ ನಮಗೆ ಮಾಡ್ಲಿಕ್ಕೆ ಆಗ ಅಂದ್ರೆ ಮಾನಸಿಕ ದಾರಿದ್ರ್ಯ ಮತ್ತು ಬೌದ್ಧಿಕ ದಿವಾಳತನ ನಮ್ಮನ್ನು ನಾಶ ಮಾಡ್ಲಿಕ್ಕೆ. ಅವನು ಮಾಡೋದನ್ನ ನಾವು ಮಾಡಬೇಕು, ತಿಳ್ಕೋಬೇಕು, ಸಣ್ಣ ಕುತೂಹಲ ಮತ್ತು ಬೆರಗನ್ನು ಇಟ್ಟುಕೊಂಡ್ರೆ ಸಾಕು, ನಾವು ಕೂಡ ಅದ್ಭುತವಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಶಂಕರಣ್ಣ ದೊಡ್ಡಣ್ಣವರವರೇ, ಒಂದು ನೈಸರ್ಗಿಕ ಕೃಷಿಯ ಭಂಡಾರ ಆಗಿ ಇಲ್ಲಿವರೆಗೆ ನಮಗೆ ತುಂಬಾ ವಿಸ್ತೃತ ಮಾಹಿತಿ ನೀಡಿದ್ರೆ ನಮ್ಮ ಕೇಳಿದಂತ ನಮ್ಮ ರೈತ ಬಾಂಧವರು ನಿಜವಾಗಿ ಖುಷಿ ಪಟ್ಟಿರ್ತಾರೆ. ಜೀವನದಲ್ಲಿ ಆಶಯ ಗೋಪುರ ಅವರಿಗೆ ಕಂಡಿದ ನೀರಿನ ಚಿಲುಮೆ ಅಲ್ಲಂದ್ರೂ ಒಂದು ಉತ್ಸಾಹದ ಚಿಲುಮೆ ಅವರಲ್ಲಿ ಕಂಡಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿವರೆಗೆ ಬಂದ ನಮ್ಮ ವಿಜಯಪುರ ಆಕಾಶವಾಣಿಗೆ ನಮ್ಮ ರೈತ ಬಾಂಧವರಿಗೆ ನೀವು ಮಾಹಿತಿ ನೀಡಿದ್ದೀರಾ. ಈಗ ನಮ್ಮ ರೈತರ ನಿಮ್ಮನ್ನ ಒಂದು ಸಂಪರ್ಕಿಸಬೇಕು ಅಂತಂದ್ರೆ ಮೊಬೈಲ್ ಸಂಖ್ಯೆ, ತಮ್ಮ ದೂರವಾಣಿ ಸಂಖ್ಯೆ ಹೇಳ್ಬೋದಾ? 9118916370 ಇನ್ನೊಂದು ಬಾರಿ ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ, 9448916370 9448916370 9448916370 ಭಾಳ ಸಂತೋಷ ಇವರೇ. ಆದರೆ ಎಷ್ಟೋ ಜನ ನಮ್ಮ ದೂರವಾಣಿ ಕೊಡಬೇಡ ಅನ್ನೋಂಥ ಜನ ಇರುವಾಗ ನಿಮ್ಮೊಂದು ಸಾಮಾಜಿಕ ಕಾಳಜಿ, ರೈತರ ಬಗ್ಗೆ ನಿಮಗಿರುವಂಥ ಪ್ರೀತಿ, ಒಲವು ಎಷ್ಟಿದೆ ಅಂತ ನಾವು ಇದು ಅರ್ಥ ಆಗ್ತದೆ. ತುಂಬ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ರೈತ ಬಾಂಧವರಿಗೆ. ಇನ್ನೂ ಹೆಚ್ಚೆಚ್ಚು ಒಂದು ಉಪಯೋಗ ನಿಮ್ಮಿಂದ ಆಗುವಂಗಾಗಲಿ, ನಿಮಗೆ ಸಾಕಷ್ಟು ಆಯುರಾರೋಗ್ಯ ದೇವರು ದಯಪಾಲಿಸುವಂಗೆ ಆಗಲಿ ಅಂತ ಈ ಮೂಲಕ ಹರಿಸ್ತೀವಿ. ನಮಸ್ಕಾರ. ಸಂತೋಷ, ನಮಸ್ಕಾರ. ಕೇಳುಗರೆ, ಇದುವರೆಗೆ ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳಾದ ಶ್ರೀ ಶಂಕರಣ್ಣ ದೊಡ್ಡಣ್ಣವರ್ ಅವರೊಂದಿಗೆ ನೈಸರ್ಗಿಕ ಕೃಷಿ ಈ ಕುರಿತು ಮಾತುಕತೆ